ಆಕಾಶವಾಣಿ ವಿಜಯಪುರ. ಕಿಸಾನ್ವಾಣಿ ಕರಿಯತ್ತ ಕಾಳಿಂಗ ಕರಿಯತ್ತ ಮಾಲಿಂಗ ಸರ್ಕಾರ ಕಾಲಂಗು ರೈತ ಬಾಂಧವರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಸಾವಯವ ಮತ್ತು ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಮುಳವಾಡ ಗ್ರಾಮದ ಪ್ರಗತಿಪರ ಯುವ ರೈತರಾದ ಸಂಗಮೇಶ್ ವಿಜಾಪುರ್ ಇವರೊಂದಿಗೆ ಸಂದರ್ಶನವನ್ನು ಸಂದರ್ಶಿಸುತ್ತಾರೆ ಡಾಕ್ಟರ್ ಸೋಮಶೇಖರ್ ಹೆಸರುಳ್ಳಿ. ಆರಂಭದಲ್ಲಿ ಕೆಲವು ಪ್ರಕಟಣೆಗಳು, ನಂತರ ಸಂದರ್ಶನ ಪ್ರಸಾರವಾಗುವುದು. ಈ ಮಕರ ಸಂಕ್ರಾಂತಿಗೆ ಏನಾದ್ರೂ ಹೊಸ ಖರೀದಿ ಮಾಡ್ಬೇಕಾ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ತಗೊಂಡು ಟ್ರಿಪ್ಗೆ ಹೋಗ್ಬೇಕಾ? ದುಡ್ಡಿನ ಚಿಂತೆಯಿಂದ ಈ ಕನಸುಗಳು ನನಸಾಗಿಲ್ಲವೇ? ಈಗ ನಿಮಗಾಗಿ ಹಾಗೂ ನಿಮ್ಮ ಪರಿವಾರಕ್ಕಾಗಿ ಖುಷಿಯನ್ನು ತನ್ನಿ ಮಣಪುರಂ ಗೋಲ್ಡ್ ಲೋನ್ ಒಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್ ಅಡವಿಟ್ಟ ದಿನಗಳಿಗೆ ಮಾತ್ರ ಬಡ್ಡಿ ದರ ಅನ್ವಯ. 7-15 ದಿನಗಳ ಫಿಕ್ಸ್ಡ್ ಮಿನಿಮಮ್ ಪೀರಿಯಡ್ ಇಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ಗೆ ಭೇಟಿ ನೀಡಿ ಅಥವಾ ಟೋಲ್ ಫ್ರೀ ನಂಬರ್ 1800-420-2233 ಕರೆ ಮಾಡಿ. ಮಣಪುರಂ ಗೋಲ್ಡ್ ಲೋನ್ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕರುನಾಡ ಜನತೆಯ ಆರೋಗ್ಯ ರಕ್ಷಕ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. ಈ ಯೋಜನೆಯ ಪ್ರಯೋಜನ ಪಡೆಯಲು ಇಂದೇ ಆರೋಗ್ಯ ಕಾರ್ಡ್ ಮಾಡಿಸಿ. ಆಯುಷ್ಮಾನ್ ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಕಾರ್ಡ್ಗಳನ್ನು ನಿಮ್ಮ ಹತ್ತಿರದ ಗ್ರಾಮವನ್ನಿಂದ ರೇಷನ್ ಕಾರ್ಡ್ ಲಿಂಕ್ ಆಗಿರುವ ಆಧಾರ್ ಕಾರ್ಡ್ ನೀಡಿ ಉಚಿತವಾಗಿ ಪಡೆಯಿರಿ. ಆರೋಗ್ಯ ಕಾರ್ಡ್ನಲ್ಲಿ ಫಲಾನುಭವಿಗಳ ಸಂಪೂರ್ಣ ವಿವರ ಇರುತ್ತದೆ. ಆಯುಷ್ಮಾನ್ ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಕಾರ್ಡ್ ಹೊಂದಿರುವ ಬಿಪಿಎಲ್ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಉಚಿತ, ಎಪಿಎಲ್ನವರಿಗೆ 1.5 ಲಕ್ಷದವರೆಗೂ ಸಹ ಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಚಿಕಿತ್ಸಾ ಸಂಸ್ಥೆಗೆ ಭರಿಸುತ್ತದೆ. ತುರ್ತು ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1455555 ಅಥವಾ 1800-420-8330 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ನಮಸ್ಕಾರ, ನಾನು ಡಾಕ್ಟರ್ ಗುರುರಾಜ್. ರಸ್ತೆ ಸುರಕ್ಷತೆಯ ಬಗ್ಗೆ ಒಂದು ಸಂದೇಶ. ವಿನಯ್ ಆಫೀಸ್ನಿಂದ ಮೋಟರ್ ಸೈಕಲ್ ಮೇಲೆ ಮನೆಗೆ ವಾಪಸ್ ಬರ್ತಿದ್ದ, ಆದರೆ ಮನೆ ತಲುಪಲಿಲ್ಲ. ಆತ ಅತಿ ವೇಗವಾಗಿ ಚಲಾಯಿಸುತ್ತಿದ್ದರಿಂದ ಒಂದು ಕಾರಿಗೆ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಂಡಿದ್ದ. ಒಂದು ವೇಳೆ ಆತ ನಿಗದಿತ ವೇಗ ಮಿತಿಯಲ್ಲಿ ಚಾಲನೆ ಮಾಡಿದ್ದರೆ ಪ್ರತಿಕ್ರಿಯಿಸಲು ಸಮಯ ಸಿಗ್ತಿತ್ತು, ಕಾರು ಅಡ್ಡ ಬರ್ತಿರಲಿಲ್ಲ. ನಿಮ್ಮ ವಾಹನದ ವೇಗದಲ್ಲಾಗೋ ಸ್ವಲ್ಪ ವ್ಯತ್ಯಾಸ ಅಪಘಾತ ಆಗೋದನ್ನ, ಅದರ ತೀವ್ರತೆಯನ್ನ ಹಾಗೂ ನಿಮ್ಮ ಸಾವು ಬದುಕನ್ನ ನಿರ್ಧರಿಸುತ್ತೆ. ನಿಧಾನಿಸಿ, ಸುರಕ್ಷತೆಗಾಗಿ ವೇಗಮಿತಿಯನ್ನು ಅನುಸರಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ಅರೆ ಮಿತ್ರರೇ, ಸ್ವಲ್ಪ ಗಮನವಿಟ್ಟು ಕೇಳಿ, ನಿಮಗೂ ಮೆಸೇಜ್ ಬರ್ತಾ ಇರಬಹುದು. ರಾತ್ರಿ ಬೆಳಗಾಗೋದ್ರೊಳಗೆ ಶೇರ್ನ ಬೆಲೆ ಹೆಚ್ಚುತ್ತೆ, ಆಪ್ ಡೌನ್ಲೋಡ್ ಮಾಡಿ ಇನ್ವೆಸ್ಟ್ ಮಾಡಿ ಅಂತ. ನಿಮ್ಗೆ ಹಣ ಕಳೆದುಕೊಳ್ಳೋಕಿದ್ರೆ ಡೌನ್ಲೋಡ್ ಮಾಡಿ. ನೆನ್ಪಿರ್ಲಿ, ಯು ಪಿ ಐ ಸೇಫ್ ಇದೆ, ಆದ್ರೆ ಯಾರಾದ್ರೂ ಸುಲಭವಾಗಿ ಗಳಿಸುವ ಆಸೆ ಹುಟ್ಟಿಸಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. ಎನ್ ಪಿ ಸಿ ಐ ಮುಖಾಂತರ ಜನಹಿತಕ್ಕಾಗಿ ಜಾರಿ. ಈ ಮಕರ ಸಂಕ್ರಾಂತಿಗೆ ಏನಾದ್ರೂ ಹೊಸ ಖರೀದಿ ಮಾಡ್ಬೇಕಾ? ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ತಗೊಂಡು ಟ್ರಿಪ್ಗೆ ಹೋಗ್ಬೇಕಾ? ದುಡ್ಡಿನ ಚಿಂತೆಯಿಂದ ಈ ಕನಸುಗಳು ನನಸಾಗಿಲ್ಲವೇ? ಈಗ ನಿಮಗಾಗಿ ಹಾಗೂ ನಿಮ್ಮ ಪರಿವಾರಕ್ಕಾಗಿ ಖುಷಿಯನ್ನು ತನ್ನಿ ಮಣಪುರಂ ಗೋಲ್ಡ್ ಲೋನ್ ಒಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್, ಅಡವಿಟ್ಟ ದಿನಗಳಿಗೆ ಮಾತ್ರ ಬಡ್ಡಿ ದರ ಅನ್ವಯ. 7 ಅಥವಾ 15 ದಿನಗಳ ಫಿಕ್ಸ್ಡ್ ಮಿನಿಮಮ್ ಪೀರಿಯಡ್ ಇಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ಗೆ ಭೇಟಿ ನೀಡಿ ಅಥವಾ ಟೋಲ್ ಫ್ರೀ ನಂಬರ್ 1800-420-2233 ಕರೆ ಮಾಡಿ. ಮಣಪುರಂ ಗೋಲ್ಡ್ ಲೋನ್ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಣ್ಣಿನ ಮಗ ಆಕಾಶವಾಣಿ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಾವಯವ ಮತ್ತು ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಮುಳವಾಡ ಗ್ರಾಮದ ಪ್ರಗತಿಪರ ಯುವ ರೈತರಾದ ಸಂಗಮೇಶ್ ವಿಜಾಪುರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್, ಎಸ್ ರುಳಿ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ನಾವು ವಿಜಯಪುರ ಜಿಲ್ಲೆ ಮುಳವಾಡ ಗ್ರಾಮದ ಪ್ರಗತಿಪರ ವಿಚಾರಧಾರೆಯ ಯುವ ಕೃಷಿಕರಾಗಿರುವಂತಹ ಸಂಗಮೇಶ್ ಬಸಪ್ಪ ವಿಜಾಪುರ ಅವರ ತೋಟದೊಳಗಿದ್ದೀವಿ. ಈ ತೋಟ ವಿಜಾಪುರದಿಂದ ಬಾಗಲಕೋಟೆಯನ್ನು ಹೈವೇ ಅದ, ಹೆದ್ದಾರಿ ಅದ, ಅದಕ್ಕೆ ಹತ್ಕೊಂಡೇ ಈ ತೋಟ ಇರುವಂತಹದ್ದು. ಬಹಳ ಸುಂದರವಾದಂತಹ ತೋಟ. ವಿಜಾಪುರದಿಂದ ಸುಮಾರು 20-22 ಕಿಲೋಮೀಟರ್ ದೂರದೊಳಗದ. ಈ ತೋಟಕ್ಕೆ ನಾವು ಇವತ್ತು ಭೇಟಿ ಕೊಟ್ಟಿದ್ದೀವಿ. ಈ ತೋಟ ಕೇವಲ 1.5 ಎಕರೆದೊಳಗೆ ಅವರು ಕೃಷಿ ಮಾಡ್ತಾ ಇದ್ದಾರೆ. ಸುಮಾರು 4 ವರ್ಷಗಳಿಂದ ಕೃಷಿ ಮಾಡ್ತಾ ಇದ್ದಾರೆ. ಅವರ ಒಂದು ವಿಚಾರ ನೋಡಿದ್ರೆ ಬಹಳ ಸಂತೋಷ ಆಗ್ತದೆ. ಯಾಕಪ್ಪ ಅಂತಂದ್ರೆ ಸಮಗ್ರ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಂಡಿದ್ದಾರೆ. ಹಣ್ಣಿನ ಗಿಡಗಳದಾವ, ಅರಣ್ಯ ಕೃಷಿ ಗಿಡಗಳದಾವ, ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಆಮೇಲೆ ಮುಂದಿನ ದಿನಗಳಲ್ಲಿ ನಾಯಿ ಬ್ರೀಡಿಂಗ್ ಅಂದ್ರೆ ತಳಿ ಅಭಿವೃದ್ಧಿ ಮಾಡಬೇಕು ಅನ್ನುವಂತಹ ಒಂದು ವಿಚಾರ ಕೂಡ ಇಟ್ಕೊಂಡಿದ್ದಾರೆ. ಅಂತ ಸಂಗಮೇಶ್ ಅವರು ಬಹಳ ಚುರುಕಾಗಿ ಕೃಷಿ ಒಳಗೆ ತಮ್ಮನ್ನು ತಾವು ತೊಡಗಿಸಿಕೊಂಡು ಹೊಸ ಹೊಸ ವಿಚಾರಗಳನ್ನು ಅಳವಡಿಸಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ನಾವು ಹೇಳಬೇಕು ಅಂತಂದ್ರೆ ಅವರು ಜೇನು ಕೃಷಿಯನ್ನು ಕೂಡ ಕೈಗೊಂಡಿದ್ದಾರೆ. ಇವತ್ತಿನ ದಿವಸ ಜೇನು ಕೃಷಿ ಅನ್ನುವಂಥದ್ದು ಬಹಳ ಮುಖ್ಯ ನಮ್ಮ ರೈತರಿಗೆ. ಇಳುವರಿ ಹೆಚ್ಚು ಮಾಡುವಂತಹ ಸಂದರ್ಭ ಇರಬಹುದು ಅಥವಾ ಪರಿಸರವನ್ನ ಕಾಪಾಡುವಂತಹ ಸಂದರ್ಭ ಇರಬಹುದು, ಜೇನು ಕೃಷಿ ತಮಗೆ ಬಹಳ ಅನುಕೂಲಕ್ಕೆ ಬರ್ತದೆ. ಈ ಎಲ್ಲ ವಿಚಾರಗಳನ್ನ, ಈ ಎಲ್ಲ ಅನುಭವಗಳನ್ನ ಅವರಿಂದ ನಾವು ಮಾಡಿಕೊಳ್ಳೋಣ. ಸಂಗಮೇಶ್ ವಿಜಾಪುರ ಅವರೇ, ತಮಗೆ ನಮಸ್ಕಾರ ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಯಾವಾಗಿಂದ ನೀವು ಕೃಷಿ ಮಾಡ್ತಾ ಇದ್ದೀರಿ? 1-4 ವರ್ಷದಿಂದ ಕೃಷಿ ಮಾಡತ್ತೀನಿ ಸರ್. ಹೌದಾ. ಕೃಷಿ ಮಾಡಬೇಕು ಅಂತಂದಾಗ ಏನು ನಿಮ್ಮ ತಂದೆಯವರು ಏನು ಮಾಡ್ತಾ ಇದ್ರು, ಮೊದಲ ಕೃಷಿ ಹಿರಿಯರು ಏನ್ ಮಾಡ್ತಾ ಇದ್ರು, ಅದೇ ಕೃಷಿಯನ್ನ ಮುಂದುವರಿಸಿಕೊಂಡು ಹೋದ್ರಿ, ಮತ್ತೆ ಮುಂದೆ ಏನೇನು ಬದಲಾವಣೆಗಳನ್ನ ಮಾಡಿದ್ರಿ, ಮತ್ತೆ ಯಾವ ರೀತಿ ಬದಲಾವಣೆಗಳನ್ನ ತರಬೇಕು ಅಂತ ಅನಿಸ್ತು, ಹೊಸ ವಿಚಾರ ಮಾಡಬೇಕು ಅನ್ನುವಂತಹ ಒಂದು ಸಂದರ್ಭದೊಳಗೆ ನೀವು ಏನೇನು ಕಲಿತು ಏನೇನು ಟ್ರೈನಿಂಗ್ ತಗೊಂಡು ಈ ಕೃಷಿ ಒಳಗ ಬಂದ್ರಿ? ತಾವಂತೂ ಎಂಎ ಮಾಡಿರಿ, ಎಂಎ ಡಿಎಡ್ ಮಾಡಿರಿ, ಆ ನಂತರ ಕೃಷಿಗೆ ಬಂದಿರಿ. ಅದಕ್ಕಿಂತ ಮೊದಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದೊಳಗೆ ತಾವು ಕೆಲಸ ಮಾಡ್ತಾ ಇದ್ರಿ, ಸುಮಾರು ದಿವಸ ಅಲ್ಲಿ ಕೆಲಸ ಮಾಡಿ ಅದರ ನಂತರ ಆ ಕೆಲಸದ ಜೊತೆಗೇನೆ ಕೃಷಿ ಕೂಡ ತಾವು ಮಾಡ್ತಾ ಇದ್ದೀರಿ. ಏನೇನು ಕೃಷಿಗೆ ಬರಬೇಕು ಮತ್ತೆ ಇಲ್ಲೇ ನಮ್ಮ ಜೀವನ ಅದ ಅಂತ ಹೇಳಿ ನಿಮ್ಗೆ ಹೆಂಗ ಅನಿಸ್ತು? ಸರ್, ಜಗತ್ತಿನಲ್ಲಿ ಪ್ರತಿಯೊಬ್ಬರು ಬದುಕಬೇಕಾಗಿತ್ತಪ್ಪ ಅಂತಂದ್ರೆ ಅದಕ್ಕೆ ಕೃಷಿನೇ ಮೂಲ ಕಾರಣ. ಯಾಕಂತಂದ್ರೆ ಒಬ್ಬ ಕೃಷಿಕ ಬೆಳೆಗಳನ್ನ ಬೆಳೆದೇ ಇದ್ರೆ ಬೇರೆ ಕೆಲಸ ಮಾಡ್ತಕ್ಕಂತ ಯಾವ ವಿಭಾಗದ ಕೆಲಸ ಮಾಡ್ತಕ್ಕಂಥವ್ರು ಸಹಿತ ಅವರಿಗೆ ತಿನ್ಲಿಕ್ಕೆ ಆಹಾರ ಸಿಗೋದಿಲ್ಲ. ಅದಕ್ಕೋಸ್ಕರ ನಾನೇನ್ ಮಾಡೀನಿ ಸರ, ಈ ಜಗತ್ತಿನೊಳಗೆ ಸಾಕಷ್ಟು ಈ ಬೆಳೆಯೊಳಗೆ ರೈತರು ಸಾಕಷ್ಟು ಈ ದುಡ್ಡಿನ ಆಸೆಗಾಗಿ ಅಂದ್ರೆ ಜಾಸ್ತಿ ಬೆಳಿಬೇಕು, ನಾನು ಜಾಸ್ತಿ ದುಡ್ಡು ಗಳಿಸಬೇಕು ಅಂತಕ್ಕಂತ ಒಂದೇ ಒಂದು ಕಾರಣದಿಂದ ನಮ್ ಈ ಭೂಮಿ ತಾಯಿಗೆ ಸಾಕಷ್ಟು ವಿಷಯವನ್ನ ಉಣಿಸ್ತಾ ಇದ್ದಾರೆ ಸರ್. ಇವತ್ತು ಫರ್ಟಿಲೈಸರ್ದಿಂದ ಆಗಿರ್ಬೋದು ಅಥವಾ ಪೆಸ್ಟಿಸೈಡ್ದಿಂದ ಆಗಿರ್ಬೋದು ಅಥವಾ ಕಳೆನಾಶಕದಿಂದ ಆಗಿರ್ಬೋದು ಕೀಟನಾಶಕದಿಂದ ಆಗಿರ್ಬೋದು. ಅದಕ್ಕಾಗಿ ನಂದು ಏನ್ ಕಳಕಳಿ ಸರ್, ನಾನೊಬ್ಬ ಯುವಕ ಆಗಿ ನನ್ನ ಜಮೀನನ್ನ ಸಂಪೂರ್ಣವಾಗಿ ಸಾವಯವ ಪದ್ಧತಿಯಲ್ಲಿ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಅಳವಡಿಸಿಕೊಂಡು 4 ಜನ ಯುವಕರಿಗೆ ಮಾದರಿ ಆಗಬೇಕಂತಕ್ಕಂಥ ಉದ್ದೇಶದಿಂದ. ಅಷ್ಟೇ ಅಲ್ಲದೆ ಇವತ್ತಿನ ಯುವಕರು ಸರ್ ಯಾರು ಕೂಡ ಕೃಷಿಗೆ ಬರ್ತಾ ಇಲ್ಲ. ಅದೇ ರೀತಿಯ ನಮ್ಮ ಪಾಲಕರು ಸಹಿತ ದೊಡ್ಡವರು ಸಹಿತ ಅವರಿಗೆ ನೀವು ಕೃಷಿ ಮಾಡಬೇಡ್ರಿ, ನಾವು ಮಾಡಿ ಸಾಕಾಗೈತಿ, ನಾವು ಮಾಡಿ ಹಾಳಾಗಿವಿ, ನೀವು ಬೇರೆ ಎಲ್ಲರ ಹೋಗ್ರಿ, ಬೇರೆ ಎಲ್ಲರ ಕಂಪನಿಯಾಗ ನೌಕರಿ ಮಾಡ್ರಿ, ಜಾಬ್ ಮಾಡ್ರಿ ಅಂತ ಹೇಳ್ತಾರೆ ಹೊರತು ಅವರು ಕೂಡ ಅವ್ರದ್ದು ಕೂಡ ಒಂದು ತಪ್ಪು ಅಂತ ಹೇಳ್ಬೋದು ಸರ್. ಅದನ್ನ ಕೃಷಿ ಅಂತಂದ್ರೆ ಒಂದು ಮಹಾನ್ ಕಾರ್ಯ ಸರ್. ಅದು ಈ ಕೃಷಿ ಅಂತ ಕಾರ್ಯ ಸಿಗಬೇಕಂದ್ರೆ ಪೂರ್ವಜನ ಪುಣ್ಯ ಇರಬೇಕಂತ ಅನಿಸ್ತದ. ಅದಕ್ಕೆ ಯಾಕಂದ್ರೆ ನಾವೆಲ್ಲರಿಗೂ ಅನ್ನ ಹಾಕ್ತಕ್ಕಂತ ಒಂದು ಪುಣ್ಯ ನಮ್ಗೆ ಸಿಗ್ತದ. ಅದಕ್ಕಾಗಿ ನಂದೇನ್ ಸರ್, ಈ ನೌಕರಿ ಮಾಡಾಕ ಅಥವಾ ಬೇರೆ ಕಂಪನಿಗಳು ಕೆಲಸ ಮಾಡಾಕ ಅಥವಾ ಬೇರೆ ಬೇರೆ ಕೆಲಸ ಮಾಡಕ್ಕ ಹಳ್ಳಿಗಳನ್ನ ಬಿಟ್ಟು ಸಿಟಿ ಕಡೆ ಮುಖ ಮಾಡಿದಂತಹ ಸಿಟಿ ಕಡೆ ಹೋಗ್ತಕ್ಕಂತ ಯುವಕರು, ನಾನು ಒಂದೇ ಎಕರೆಯ ಹೊಲ ಇರಲಕ್ಕ ಅದೇ ಹೊಲದಾಗ ನಾನು ಕೃಷಿ ಮಾಡಿ ಅದರೊಳಗೆ ನಾನು ನೌಕರಿಗಿಂತ ಜಾಸ್ತಿ ಹಣವನ್ನು ಸಂಪಾದನೆ ಮಾಡ್ತೀನಿ ಅಂತಕ್ಕಂತ ವಿಚಾರ ಅವ್ರಿಗೆ ಬರಬೇಕು. ಆ ರೀತಿ ನಾವು ಅವ್ರಿಗೆ ಮಾಡಿ ತೋರಿಸಬೇಕು ಅಂತಕ್ಕಂತ ವಿಚಾರ ಇಟ್ಕೊಂಡು ನಾ ಈ ಕೃಷಿ ಮಾಡಾಕ್ತೀನಿ ಸರ್. ಈಗ ಏನು ತಮ್ಮ ಹಿರಿಯರು ಏನ್ ಮಾಡ್ತಾ ಇದ್ರು ಆ ಕೃಷಿ, ಅದಕ್ಕ ಮೇಲೆ ನೀವು ಮಾಡ್ತಾ ಇರುವಂತಹ ಒಂದು ಕೃಷಿಗೆ ಏನು ವ್ಯತ್ಯಾಸ ಮಾಡಿಕೊಂಡು ಇದ್ರೊಳಗೆ ಸುಧಾರಣೆ ಮಾಡ್ಕೊಳ್ಳುವಂತಹ ಒಂದು ವಿಚಾರ ತಮಗ್ ಬಂತು, ಮತ್ತೆ ಹೆಂಗ್ ಮುಂದುವರೆದ್ರಿ ನೀವು? ಸರ್, ನಾನು 2008-09 ಸಾವಯವ ಕೃಷಿ ಪರಿವಾರದಾಗ ಕೆಲಸ ಮಾಡ್ತಾ ಇದ್ದೀನಿ ಸರ್. ನಂದು ಈ ಜಾಬ್ಗಿಂತ ಮುಂಚಿತವಾಗಿ ಆ ಕೆಲಸ ಮಾಡ್ತಿದ್ದೆ, ಜಾಬ್ ಜೊತೆ ಜೊತೆಗೂ ಆ ಕೆಲಸ ಮಾಡ್ತಾ ಇದ್ದೆ. ಸಾವಯವ ಕೃಷಿ ಪರಿವಾರ ನಮ್ಮ ಬಸವನ ಭಾಗ್ಯವಾಡಿಗೆ ರೈತ ಮಿತ್ರ ಸಾವಯವ ಕೃಷಿ ಪರಿವಾರ ಅಂತ ಪರಿವಾರ ಇದೆ ಸರ್. ಅದರಲ್ಲಿ ನಾನೇನು ಪ್ರತಿಯೊಬ್ಬ ರೈತನಿಗೆ ಸಾವಯವ ಕೃಷಿ ಮಾಡ್ರಿ, ರಾಸಾಯನಿಕಗಳನ್ನ ಬಳಸಬೇಡ್ರಿ ಜಾಸ್ತಿ, ರಾಸಾಯನಿಕ ಬಳಸೋದ್ರಿಂದ ನಮ್ಗೆ ಸಾಕಷ್ಟು ಆರೋಗ್ಯ ಹಾಳಾಗ್ತದ, ಬರಲಾರದಂತ ಮಾರಕ ರೋಗಗಳು ಬರ್ತಾವು, ಅದಕ್ಕಾಗಿ ನೀವು ದಯಮಾಡಿ ಸಾವಯವ ಕೃಷಿ ಮಾಡ್ರಿ ಅಂತ ಹೇಳ್ತಾ ಇದ್ದೀನಿ ಸರ್. ಅದಕ್ಕೆ ಇದು ಈ ಜಮೀನು ಆಕ್ಚುಲಿ ನಮ್ ಮಾವಾರ್ ಸರ್, ನಮ್ ತಾಯಿಯವ್ರ ತಮ್ಮವ್ರದ್ರಿ, ಇದನ್ನ ನಮ್ ತಂದೆಯವರ ಮಾಡ್ಕೋತಿದ್ರಿ. ನಮ್ ತಂದೆಯವರ ಹೆಸರಲ್ಲಿ ಜಮೀನ್ 4 ಎಕರೆ ಬೇರೆ ಕಡೆ ಇದೆ ಸರ್, ಮುಳವಾಡ ರೈಲ್ವೆ ಸ್ಟೇಷನ್ ಹತ್ರ ಇದೆ. ಇದನ್ನ ನಮ್ ಮಾವಾರ ಅದನ್ನ ಮಾರಾಟಕ್ಕೆ ತೆಗೆದ್ರು ಸರ್. ಇದು ಮಾರಾಟಕ್ಕೆ ತೆಗೆದಾಗ ಇದನ್ನ ನಾನೇ ಒಂದು 25 ಲಕ್ಷ ಗುತ್ತಿಗೆ ಕೊಟ್ಟು ನಾನೇ ಈ ಜಮೀನ್ ತಗೊಂಡಿ ಸರ್. ಯಾವಾಗ ನಾ ಈ ಜಮೀನ್ ತಗೊಂಡೆ ಅವಾಗಿಂದ ನಾನು ನಮ್ಮ ಅಪ್ಪ ಇದಕ್ಕಿಂತ ಮುಂಚೆನೆ ಹೇಳ್ತೀನಿ ಸರ್, ನಮ್ಮ ಅಪ್ಪಗೆ ಹೇಳ್ತಿದ್ದೆ ನಾನು. ನಾನು ತಾಲೂಕ್ನಾಗ ಅದ ಸಾವಯವ ಕೃಷಿ ಪರಿವಾರದ ಒಬ್ಬ ಸಂಚಾಲಕ ಕೆಲಸ ಮಾಡಿದ್ರು ಸಹಿತ ನಮ್ಮ ತಂದೆನ ನನಗೆ ತಿದ್ದಕ್ಕಾಗಿಲ್ಲ ಸರ್. ನಮ್ಮ ತಂದೆ ನನ್ನ ಮಾತು ಕೇಳಿಲ್ಲ ಅವರು. ಯಾವಾಗ ಈ ನಾ ಜಮೀನ್ ತಗೊಂಡೆಲ್ಲ ತಗೊಂಡ್ರೆ ನಮ್ಮ ತಂದೆಯವರು ಇಲ್ಲಿ ನೀ ಏನ್ ಮಾಡ್ತೀವಿ ಮಾಡಪ್ಪ, ನಾವೇನು ಮಾಡಕ್ಕಾಗುದಿಲ್ಲ, ನಾವು ನಮ್ಮ ಹೊಲದಾಗ ನಾವ್ ಏನಾರ ಮಾಡ್ಕೋತೀವಿ, ನೀ ಏನ್ ಸಾವಯವ ಮಾಡು ಏನಾರ ಮಾಡತ್ತ ಇಲ್ಲಿ ಬಿಟ್ಟು ಹೋದ್ರು ಸರ್. ಅವತ್ತಿನಿಂದ ಅವ್ರ ಯಾವಾಗ ನಾ ಈ ಜಮೀನ್ ಖರೀದಿ ಮಾಡಿದೆ ಅವತ್ತಿನಿಂದ ನಾ ಈ ಜಮೀನ ಒಳಗೆ ಸಂಪೂರ್ಣ ಸಾವಯವ ಕೃಷಿ ಪದ್ಧತಿ ಒಳಗೆ ಮಾಡತ್ತೀನಿ ಸರ್. ಸಾವಯವ ಕೃಷಿ ಪದ್ಧತಿ ಒಳಗೆ ಏನೇನು ಪರಿಕರಗಳು ಬರ್ತಾವಲ್ಲ, ಕೀಟನಾಶಕ ಆಗಿರ್ಬಹುದು, ಗೊಬ್ಬರ ಆಗಿರ್ಬಹುದು, ಪ್ರತಿಯೊಂದೂ ನಾನೇ ತಯಾರು ಮಾಡ್ತೀನಿ ಸರ್. ಇಲ್ಲಿ ಗೋಕೃಪಾಮೃತ, ಜೀವಾಮೃತ, ಆಮೇಲೆ ಗೋ ನಂದಾಜಲ, ಆಮೇಲೆ ಎರೆಜಲ, ಆಮೇಲೆ ಬೂದಿಜಲ, ಆಮೇಲೆ ಪ್ರತಿಯೊಂದು ಸರ್ ನಾನೇ ತಯಾರು ಮಾಡ್ತೇನೆ. ಫಲ ರಸಾಯನ ಪ್ರತಿಯೊಂದು ನಾನೇ ತಯಾರು ಮಾಡಿ ನನ್ನ ಜಮೀನಿಗೆ ನಾನೇ ಹೊಡ್ಕೋತೀನಿ ಸರ್. ನನ್ನ ವೆಂಚೂರ್ ಮೂಲಕ ಗೊಬ್ಬರಗಳನ್ನ ಒಳಬಿಡ್ತೀನಿ ರೀ. ಸ್ಪ್ರೇ ಮಾಡ್ಬೇಕಂತಂದ್ರೆ ನಾನು ಒಂದು ಸಣ್ಣದೊಂದು ಸೋಲಾರ್ ಮಷಿನ್ ತಗೊಂಡಿನಿ ರೀ. ಆ ಸೋಲಾರ್ ಮಷಿನ್ ಮೂಲಕ ನಾನು ಎಲ್ಲ ಬೆಳೆಗಳಿಗೂ ಸ್ಪ್ರೇ ಮಾಡ್ಕೊಂಡು ಕ್ಷಿಂದ ನಾನು ಒಟ್ಟಿನ ಪೂರ ಸಂಪೂರ್ಣ ಸಾವಯವ ಮಾಡಬೇಕು. ಆಮೇಲೆ ಅರಣ್ಯ ಬೆಳೆಸಬೇಕು ಅಂತಕ್ಕಂತ ಮಹಾದಾಶೆಯಿಂದ, ಯಾಕಂತಂದ್ರೆ ಸರ್ ಕೊನೆಯ ಸಲ ಲಾಸ್ಟ್ ಟೈಮ್ ಕೊರೋನಾ ಅಂತಕ್ಕಂಥ ಮಹಾಮಾರಿ ರೋಗ ಬಂದಾಗ ತಮಗೆಲ್ಲ ಗೊತ್ತಿದ್ದಂಗ ಆಕ್ಸಿಜನ್ ಕೊರತೆಯಿಂದಾಗಿ ಬಹಳಷ್ಟು ಜನ ಸತ್ರು ಅಂತಕ್ಕಂಥ ವಿಚಾರ. ಆ ಆಕ್ಸಿಜನ್ ನಾವು ಏನ್ ಮಾಡ್ತೀವಿ ಸರ್, ರೈತರ ಅದಾವತ್ನವ್ರು ಏನ್ ಮಾಡಕತ್ತಾರ್ರಿ, ಒಡ್ಡಿನೊಳಗೆ ಇದ್ದಂತ 1-2 ಗಿಡಗಳನ್ನು ಸಹಿತ ಕಡದ ಹಾಕಿಬಿಡ್ತಾರೆ ಸರ್. ಕಡದ ಹಾಕಿ ಅದು ಬೆಳೆಯಂಗಿಲ್ಲ ಅಂತಕ್ಕಂಥ ವಿಚಾರ ಇಟ್ಕೊಂಡು ಕಡದ ಹಾಕಿ ಬರೀ ಬಿತ್ತುದು ಬರುದು ಅಷ್ಟೇ ಮಾಡ್ತಾರೆ ಸರ್. ಆ ಗಿಡ ಕಡಿಯೋದ್ರಿಂದ ಏನಾಗ್ತೈತ್ರಿ, ನಮ್ಮ ಭೂಮಿಯೊಳಗೆ ನೀರಿನ ಮಟ್ಟನೂ ಕಡಿಮೆ ಆಗ್ತೈತಿ, ಆಮೇಲೆ ಮಣ್ಣಿನ ಹಾಳಾಗುವಿಕೆನೂ ಜಾಸ್ತಿ ಆಗ್ತದೆ ಸರ್, ಮಣ್ಣು ಹರಿದು ಹೋಗ್ತೈತಿ, ಆಮೇಲೆ ಪ್ರಾಣಿ ಪಕ್ಷಿಗಳಿಗೆ ಗಿಡ ಇದಕ್ಕೆ ಆಶ್ರಯ ಇರಲಾರ್ದಂಗ್ ಆಗ್ತೈತಿ ಅಂತ ವಿಚಾರ ಇಟ್ಕೊಂಡು ನಾನು ಏನ್ ಮಾಡೀನಿ ಸರ್, ನಾನು ಸುಮಾರು ಒಂದು 900 ಅರಣ್ಯ ಸಸಿ ಹಚ್ಚಿನಿ ಸರ್, 800 ಮಹಾಗಣಿ ಹಚ್ಚಿನಿ ಸರ್, 150 ಶ್ರೀಗಂಧ ಹಚ್ಚಿನಿ ಸರ್. ಅಲ್ಲಿ ಪೂರ 1 ಎಕರೆ 1.25 ಎಕರೆ ಪೂರ ಅದಕ್ಕೆ ಬಿಟ್ಬಿಟ್ಟಿನಿ ರೀ. ಯಾಕಂತಂದ್ರೆ ನಾವೊಬ್ಬ ಸಮಾಜದಾಗ ಒಬ್ಬ ಮನುಷ್ಯ ಇದೀನಿ ಅಂತಂದ್ರೆ ಈ ಸಮಾಜದ ನಮ್ಮ ದೇಶದ ನಮ್ಮ ಜಗತ್ತಿನ ಜವಾಬ್ದಾರಿ ನಮಗೂ ಕೂಡ ಇರ್ಬೇಕು ಸರ್. ಯಾಕೆ ಟೋಟಲ್ ಆಗಿ ನಮ್ಗೆ ಆಕ್ಸಿಜನ್ ಕೊರತೆ ಆಗತ್ತೆ ಅಂದ್ರೆ ಇವತ್ತು ಅವ್ರು ಸತ್ತಾರೆ ನಾಳೆ ನಾವು ಸಾಯ್ಬೋದು ಸರ್. ಅದೇ ಕೊರತೆಯಿಂದಾಗಿ ಆ ಕೊರತೆ ಅದ ಜಾಸ್ತಿ ಆಕೋತ ಹೋಗತ್ತೆ ಹೊರತು ನಮ್ಮಂತ ಬುದ್ಧಿವಂತರು ನಮ್ಮಂತ ತಿಳಿದವರು ನಾವು ಕೂಡ ಅದ್ರಾಗ ನಾವು ಒಂದು ಹೆಜ್ಜೆ ಇಡಲಿಲ್ಲ ಅಂದ್ರೆ, ಆ ಗಿಡಗಳನ್ನ ನಾವು ರಕ್ಷಣೆ ಮಾಡಲಿಲ್ಲ ಅಂತಂದ್ರೆ, ಅರಣ್ಯವನ್ನ ನಾವು ಬೆಳೆಸಲಿಲ್ಲ ಅಂತಂದ್ರೆ ಪರಿಸ್ಥಿತಿ ಬಹಳ ಹದಗೆಡ್ತೈತಿ ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ಸಾಮಾಜಿಕ ಕಳಕಳಿಯಿಂದ ನಾನು ಅರಣ್ಯ ಕೃಷಿ ಮಾಡೀನಿ ಸರ್. ಆಕ್ಸಿಜನ್ ಎಲ್ಲರಿಗೂ ಹೆಚ್ಚಾಗಲಿ, ಎಲ್ಲರೂ ಆರಾಮಾಗಿರಲಿ, ಎಲ್ಲರೂ ಖುಷಿಯಿಂದ ಇರಲಿ ಅಂತಕ್ಕಂಥ ವಿಚಾರ. ಅದರ ಜೊತೆ ಜೊತೆ ಸಾಕಷ್ಟು ಪ್ರಾಣಿ ಪಕ್ಷಿಗಳಿಗೆ ಅದು ಆಶ್ರಯ ತಾಣ ಆಗಲಿ, ಆಮೇಲೆ ನನ್ನ ಮಣ್ಣಿನ ಸವಕಳಿ ತಪ್ಪಲಿ, ಆಮೇಲೆ ನನ್ನ ಮಣ್ಣಿನ ಫಲವತ್ತತೆ ಹೆಚ್ಚಾಗಲಿ, ಈ ವಿಚಾರ ಇಟ್ಕೊಂಡು ಆಮೇಲೆ ಆ ಗಿಡಗಳಿಂದ ನಮ್ಗೆ ಸುಮಾರು 10-15-20 ವರ್ಷಕ್ಕೆ ಅದರದೇ ಅಂತ ಎರಡೂ ಬರ್ತದೆ ಸರ್. ಅದ್ರಾಗ ಎರಡೂ ಎಲ್ಲಾನು ಇದೆ ಸರ್. ಈ ಸದ್ಯಕ್ಕಿಂತ ಸಾಮಾಜಿಕ ಕಳಕಳಿ ಆಯ್ತು, ಪರಿಸರದ ಕಾಳಜಿ ಆಯ್ತು, ಮುಂದೂ ಕೂಡ ನಮ್ಗೆ ಆದಾಯನೂ ಕೂಡ ಕೊಡ್ತದೆ ಸರ್. ಎಲ್ಲಾ ವಿಚಾರ ಇಟ್ಕೊಂಡು ನಾನು ಈ ಸಮಗ್ರ ಕೃಷಿ ಪದ್ಧತಿಯನ್ನು ಮಾಡಾಕ್ತೀನಿ ಸರ್. ಈಗ ಸಾವಯವ ಕೃಷಿಗೆ ಬರಬೇಕು ಅಂತಂದ್ರೆ ಅಥವಾ ಯಾವುದೇ ವೈಜ್ಞಾನಿಕ ಕೃಷಿ ಇರಬಹುದು ಅಥವಾ ಯಾವುದೇ ನಾವು ಮಾಡುವಂತಹ ಒಂದು ಕೆಲಸ ಇರಬಹುದು, ಅದರೊಳಗೆ ನಮಗೆ ಒಂದ್ ಸ್ವಲ್ಪ ಜ್ಞಾನ ತರಬೇತಿ ಬೇಕಾಗ್ತದೆ. ಸಾವಯವ ಕೃಷಿ ಮಾಡುವಂತಹ ಸಂದರ್ಭದೊಳಗೆ ಈಗೇನು ತಾವು ಎಲ್ಲ ಔಷಧಗಳನ್ನು ಹೇಳಿದ್ರಿ, ಪೀಡನಾಶಕಗಳನ್ನು ಹೇಳಿದ್ರಿ, ಆಮೇಲೆ ಪೋಷಕ ದ್ರವ್ಯಗಳನ್ನು ಹೇಳಿದ್ರಿ, ಇದನ್ನ ತಯಾರು ಮಾಡುವಂತಹ ಇದನ್ನು ಬಳಸುವಂತಹ ಒಂದು ತರಬೇತಿ ಆಗಿರ್ಬೋದು ಅಥವಾ ಸಾವಯವ ತತ್ವಗಳ ಬಗ್ಗೆ ತಾವು ಎಲ್ಲಿ ತಿಳ್ಕೊಂಡ್ರಿ? ಸರ್, ನಾನು ಇವೆಲ್ಲ ತಿಳ್ಕೊಂಡಿದ್ದು ಕನ್ನೇರಿಯ ಪರಮ ಪೂಜ್ಯ ಅದೃಶ್ಯ ಕಾಡಿಸಿದ ಸ್ವಾಮಿಗಳಿಂದ ರೀ. ಅವರು ಯೂಟ್ಯೂಬ್ನಾಗ ಅವ್ರದ್ದು ಕೆಲವೊಂದು ಹೇಳಿಕೆಗಳು ಸ್ಪೀಚ್ಗಳು ಬರ್ತಾ ಇದ್ದವು ಸರ್. ಅವ್ರ ಸ್ಪೀಚ್ಗಳನ್ನು ಕೇಳಿ ಅವಾಗ ನನಗೆ ಮಣ್ಣಿನ ಮೇಲೆ ಆಕ್ಚುಲಿ ನಮ್ಗೆ ಮಣ್ಣಿನ ಮೇಲೆ ಭೂಮಿ ಮೇಲೆ ಪ್ರೀತಿ ಬಂದಿದ್ದಂದ್ರೆ ಅವ್ರ ಸ್ಪೀಚ್ನಿಂದ ಸರ್. ನಾವು ಈ ಪ್ರಮಾಣವಾಗಿ ನಮ್ಮ ಮಣ್ಣನ್ನು ಹಾಳು ಮಾಡ್ಕೊಳ್ತೀವಿ, ಈ ಪ್ರಮಾಣವಾಗಿ ನಾವು ಭೂಮಿಯನ್ನು ಹಾಳು ಮಾಡ್ಕೊಳ್ತೀವಿ, ಇದೇ ರೀತಿ ನಾವು ಮುಂದೆ ಹೋದಿವಪ್ಪ ಅಂತಂದ್ರೆ ಸುಮಾರು 10-20 ವರ್ಷನಾಗ ನಮ್ಮ ಭೂಮಿ ಯಾವುದೇ ಒಂದು ಕಾಳು ಬೆಳೆಯಲಾರದಂತ ಪರಿಸ್ಥಿತಿ ಹೋಗ್ತೈತಿ. ಆಮೇಲೆ ನಾವು ಈ ಸದ್ಯಕ್ಕೆ ಅತಿ ಹೆಚ್ಚು ರಾಸಾಯನಿಕಗಳನ್ನ ಕೀಟನಾಶಕಗಳನ್ನ ಬಳಸೋದ್ರಿಂದ ಕ್ಯಾನ್ಸರ್ ಅಂತ ಮಹಾಮಾರಿ ರೋಗಗಳು ಬರ್ತಾ ಇದಾವ, ಆಮೇಲೆ BP ಶುಗರ್ ಅಂತ ರೋಗಗಳು ಬರ್ತಾ ಇದಾವ. ಅದಕ್ಕಾಗಿ ನಾವು ಅವೆಲ್ಲ ತಪ್ಪಿಸಬೇಕಾಗಿತ್ತಪ್ಪ ಅಂತಂದ್ರೆ ರೈತ ಅದಾವ ಸಾವಯವ ಕೃಷಿನ ಮಾಡಬೇಕು, ಅವನು ಕೂಡ ರೈತ ಅನ್ನದಾತ, ಅನ್ನದಾತ ಅನ್ಸ್ಕೊಂಡವ ಎಲ್ಲರಿಗೂ ಅನ್ನನೇ ಕೊಡಬೇಕು ಹೊರತು ವಿಷವನ್ನು ಕೊಡಬಾರ್ದು ಅಂತಕ್ಕಂಥ ವಿಚಾರಧಾರೆಯನ್ನ ನಾನು ಸಾಕಷ್ಟು ಅವರ ಯೂಟ್ಯೂಬ್ಗಳನ್ನ ಕೇಳಿ ಕೇಳಿ ಕೇಳಿ ನಾನು ಮನ ಪರಿವರ್ತನೆ ಮಾಡ್ಕೊಂಡು ನನ್ನಷ್ಟಕ್ಕೆ ನಾನೇ ಬರೀ ಕೇವಲ ಅವರ ಯೂಟ್ಯೂಬ್ ಸ್ಪೀಚ್ನಿಂದ ಮಾತ್ರ ನಾನು ಬದಲಾವಣೆಯಾಗಿ ನಾನು ಈ ಸಾವಯವ ಕೃಷಿ ಬೆಳೆದೀನಿ ಸರ್. ಅಲ್ಲಿಂದ ಇಲ್ಲಿ ತನಕ ನಿಮ್ಮ ಸ್ವಂತ ಜ್ಞಾನದ ಮೇಲೆ, ಆಮೇಲೆ ಏನು ತಾವು ಹೇಳಿದ್ರಿ ಕನ್ನರಿ ಅಪ್ಪ ಅವರದು, ಅವರ ಒಂದು ಜ್ಞಾನ ವಾಹಿನಿ ಮೂಲಕ ನೀವು ಕಲಿತಾ ಇದ್ದೀರಿ ಮತ್ತೆ ಅದನ್ನೇ ಅನುಷ್ಠಾನಕ್ಕೆ ತರ್ತಾ ಇದ್ದೀರಿ? ಹೌದ್ ಸರ್, ಅವ್ರು ಹೇಳಿಂದ ನಾನು ಅದೇ ಪ್ರಕಾರ ಮಾಡ್ಕೊಂಡು ಅವ್ರು ಏನೇನು ಹೇಳ್ತಾರಲ್ಲ ಅವ್ರು ಪ್ರತಿಯೊಂದನ್ನು ಹೇಳ್ತಾರ ಸರ್. ಅವ್ರ ಅದ್ರಾಗ ಅವ್ರ ಸ್ಪೀಚ್ ಒಳಗ ಒಂದ್ ಹುಳ ಸಹಾಯ ಹೊಡಿಬೇಕಂದ್ರೆ ಏನ್ ಮಾಡ್ಬೇಕು, ನಮ್ ಹೊಲ ಫಲವತ್ತ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು, ಪ್ರತಿಯೊಂದನ್ನು ಹೇಳ್ತಾರೆ ಸರ್. ಅದ್ರ ಅವ್ರು ಹೇಳಿದ್ದೆಲ್ಲ ಅವ್ರ ಸ್ಪೀಚ್ ಕೇಳ್ಕೊತ್ ಕೇಳ್ಕೊತ್ ಬರ್ಕೊಂಡ್ ಬರ್ಕೊಂಡ್ ಇಟ್ಕೊಂಡಿನ್ ಸರ್, ನಾ ಎಲ್ಲ ರೆಕಾರ್ಡ್ ಮಾಡಿ ಇಟ್ಕೊಂಡಿನಿ. ಅದ್ರ ಜೊತೆ ಜೊತೆಗೆ ಏನಾದ್ರೂ ಮತ್ತೆ ಬೇರೆ ಬೇರೆ ಕಡೆ ಇವು ಆಡ ಸಾಕಾಣಿಕೆ ತರಬೇತಿ ಬಂತು ಅಂದ್ರೆ ಆ ತರಬೇತಿಗೆ ನಾನು ಹೋಗೇ ಬಿಡ್ತೀನಿ ಸರ್. ಆಮೇಲೆ ಜೇನ್ ಸಾಕಾಣಿಕೆ ತರಬೇತಿ ಬಂತು, ಜೇನ್ ಸಾಕಾಣಿಕೆ ತರಬೇತಿಗೆ ಹೋದೆ. ಆಮೇಲೆ ಕೋಳಿ ಸಾಕಾಣಿಕೆ ತರಬೇತಿ ಬಂತು, ಕೋಳಿ ಸಾಕಾಣಿಕೆ ತರಬೇತಿ ತಗೊಂಡೆ. ಆಮೇಲೆ ಹೈನುಗಾರಿಕೆ ತರಬೇತಿ ಇತ್ತು, ಹೈನುಗಾರಿಕೆ ತರಬೇತಿ ತಗೊಂಡೆ. ನಾನು ಪ್ರತಿಯೊಂದನ್ನು ಕೂಡ ತರಬೇತಿ ತಗೊಂಡ ಮಾಡತ್ತೀನಿ ಸರ್. ಪ್ರತಿಯೊಂದನ್ನು ನಾನು ತರಬೇತಿ ತಗೊಂಡ್, ನನ್ಗೆ ಗೊತ್ತಿಲ್ಲಾರ್ದ ಏನು ಮಾಡಿದ್ರು ಸರ್. ಆದ್ರೆ ನಾನು ಪ್ರಯೋಗ ಮಾಡ್ಕೋತ್ ಮಾಡ್ಕೋತ ತರಬೇತಿ ತಗೊಂಡ್ ನಾ ಎಲ್ಲಿ ತರಬೇತಿ ತಗೋತೀನಿ ಅದನ್ನ ಬಂದು ಪ್ರಯೋಗ ಮಾಡೇ ಬಿಡ್ತೀನಿ ಸರ್. ಅದು ಸುಮ್ಮನೆ ತರಬೇತಿ ತಗೊಂಡೆ ಬಂದೆ ಸುಮ್ಮನೆ ಕುತ್ತಿ ಅಂತೇಳಿ ನಾ ಯಾವತ್ತೂ ಮಾಡಲ್ಲ ಸರ್. ನಾನು ಫಸ್ಟ್ ಟೈಮ್ ಕೋಳಿ ಸಾಕಾಣಿಕೆ ತರಬೇತಿ ತಗೊಂಡ್ ಬಂದ್ ಸರ್, ಅಲ್ಲಿ ಬಂದು ಕೋಳಿ ಸಾಕಿಬಿಟ್ಟಿನಿ. ಆಮೇಲೆ ಆಡು ಸಾಕಾಣಿಕೆ ತರಬೇತಿ ಹೋದೆ, ಆಡ್ ಬಂದು ಆಡ್ ಸಾಕೊಂಡ್ಬಿಟ್ಟೆ. ಆಮೇಲೆ ಜೇನ್ ಸಾಕಾಣಿಕೆ ತರಬೇತಿ ಹೋದೆ, ಬರೋ ಬಂದಾಗ ಜೇನ್ ಪೆಟ್ಟಿಗೆ ತಗೊಂಡೆ ಬಂದ್ಬಿಟ್ಟೆ. ಬಂದು ನನಗೆ ಒಂದ್ ಪೆಟ್ಟಿಗೆ ಹೋಗಿ ಮೂರ್ ಪೆಟ್ಟಿಗೆ ಮಾಡ್ಕೊಂಡ್ ಸರ್. ಈ ತರ ನಾನು ಎಲ್ಲಾನು ಪ್ರತಿಯೊಂದನ್ನು ಕೂಡ ನಾನು ತರಬೇತಿ ತಗೊಂಡ ಮಾಡ್ತೀನಿ ಸರ್. ತರಬೇತಿ ಅಂತಂದ್ರೆ ಏನು, ಕೃಷಿ ವಿಶ್ವವಿದ್ಯಾಲಯ ಅಥವಾ ಕೃಷಿ ವಿಜ್ಞಾನ ಕೇಂದ್ರಗಳಿರ್ತಾವ ಅಥವಾ ಬೇರೆ ಬೇರೆ ಖಾಸಗಿ ಸಂಸ್ಥೆಗಳಿರ್ತಾವ, ಎಲ್ಲಿ ತರಬೇತಿ ತಾವು ತಗೊಂಡ್ರಿ? ಸರ್, ನಾನು ಕೋಳಿ ಸಾಕಾಣಿಕೆದ್ದು ಆಮೇಲೆ ಜೇನು ಸಾಕಾಣಿಕೆದ್ದು ಬಾಗಲಕೋಟೆಯ ಕೆ ಪಾರ್ಶಿ ಒಳಗೆ ತಗೊಂಡಿನಿ ಸರ್. ಕರ್ನಾಟಕ ಕೃಷಿಕರ ಸಂಪನ್ಮೂಲ ಕೇಂದ್ರಕ್ಕೆ ಕೆ ಪಾರ್ಶಿ ಇದೆ ಸರ್ ಬಾಗಲಕೋಟೆಗೆ, ಅಲ್ಲೇ ತರಬೇತಿ ತಗೊಂಡಿನಿ ಸರ್. ಆಮೇಲೆ ಹೈನುಗಾರಿಕೆಯನ್ನ ಇಲ್ಲಿ ಬಿಜಾಪುರದ ಪಶು ಸಂಗೋಪನೆ ಇಲಾಖೆ ಒಳಗೆ 7 ದಿನ ತರಬೇತಿ ಕೊಡ್ತಾರೆ, ಒಂದು 5-6 ವರ್ಷದಿಂದ ಅದನ್ನ ಅಲ್ಲಿ ತರಬೇತಿ ತಗೊಂಡಿನಿ ಸರ್. ಆಮೇಲೆ ಈಗ ಜಸ್ಟ್ ಮೀನು ಸಾಕಾಣಿಕೆ ಮುಂದಿನ ಶುಕ್ರವಾರ ದಿವಸದಲ್ಲಿ ತರಬೇತಿ ಇದೆ ಅಂತ ಹೇಳ್ತಾರೆ. ಇದರ ಮೊನ್ನೆ ಫೋನ್ ಮಾಡಿ ಕೇಳಿದ್ನಿ ಅವರಿಗೆ, ಬೂತ್ನಾಳದಾಗ ಶುಕ್ರವಾರ ದಿವಸ ಐತಿ ಬರಾಕತ್ರ ಅಂದ್ರೆ ಸರ್, ಅದೊಂದು ತರಬೇತಿ ತಗೊಂಡ್ ಮೀನು ಹಾಕೊಂಡ್ಬಿಡ್ತೀನಿ ಸರ್. ಸಂಗಮೇಶ್ವರ, ತಮ್ಮ ತೋಟ ನೋಡಿದ್ರೆ ಬಹಳ ಸಂತೋಷ ಆಗ್ತದೆ. ವೈವಿಧ್ಯಮಯವಾದಂತಹ ಬೆಳೆಗಳನ್ನು ತಾವು ಬೆಳೆದಿರಿ ಮತ್ತೆ ಪದ್ಧತಿಗಳನ್ನು ಕೂಡ ಅಳವಡಿಸಿಕೊಂಡಿದ್ದೀರಿ. ನಮ್ಮ ರೈತರಿಗೆ ತಾವು ಏನು ಮುಖ್ಯವಾದಂತಹದ್ದು, ಈಗಿನ ಸಂದರ್ಭದೊಳಗೆ ಜೇನು ಕೃಷಿ ಅನ್ನುವಂಥದ್ದು ಬಹಳ ಮುಖ್ಯ ಆಗ್ತದೆ. ಬೆಳೆಗಳನ್ನು ಉಳಿಸುವಂತಹ ಕೆಲಸ ಇರಬಹುದು ಅಥವಾ ಇಳುವರಿ ಹೆಚ್ಚು ಮಾಡುವಂತಹದ್ದಿರಬಹುದು, ಜೇನು ಹುಳುಗಳ ಪಾತ್ರ ಬಹಳ ದೊಡ್ಡದದ. ಜೇನು ಕೃಷಿ ಮಾಡ್ತಾ ಮಾಡ್ತಾ ನೀವು ಒಂದು ಡಬ್ಬಿ ಹೋಗಿ ಮೂರು ಡಬ್ಬಿ ಮಾಡಿರಿ, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಆಗುವಂತಹ ಒಂದು ವಿಚಾರ ತಾವು ಮಾತಾಡುವಾಗ ವ್ಯಕ್ತ ಮಾಡಿದ್ರಿ. ಜೇನು ಕೃಷಿ ಯಾವ ರೀತಿ ನಮ್ಮ ರೈತರಿಗೆ ಸಹಾಯ ಆಗಬಹುದು, ನೀವು ಅದನ್ನು ಯಾವ ರೀತಿ ಅಳವಡಿಸಿಕೊಂಡ್ರಿ, ಯಾವ ರೀತಿ ಅದು ನೀವು ಈಗ ಅದರ ಅನುಭವದ ನಮ್ಮ ರೈತರಿಗೆ ಹೇಳ್ತೀರಿ? ಆಕ್ಚುಲಿ ಜೇನು ಕೃಷಿ ಅಂತಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಸರ್. ಅದ್ರಾಗ ನಮ್ಮ ರೈತರಿಗೆ ಆಮೇಲೆ ಈ ಕೃಷಿ ಕ್ಷೇತ್ರಕ್ಕೆ ಜೇನಿನ ಅವಶ್ಯಕತೆ ಭಯಂಕರ ಇದೆ ಸರ್. ನಾವು ಯಾರೂ ತಿಳ್ಕೊಂಡಿಲ್ಲ, ಆದ್ರೆ ರೈತರಿಗೆ ಯಾರಿಗೆ ಗಮನಕ್ಕಿಲ್ಲ ಅನಿಸ್ತದೆ. ಈ ಭೂಮಿ ಮೇಲೆ ಜೇನ್ ಇಲ್ಲ ಅಂತಂದ್ರೆ ಇವತ್ತೇ ಜೇನಿನ ವಂಶ ಇವತ್ತೇ ನಾಶ ಆತಂದ್ರೆ ಸುಮಾರು 15-16 ವರ್ಷಕ್ಕೆ ನಮ್ಮ ಭೂಮಿ ಮೇಲೆ ಯಾವುದೇ ಒಂದು ಹಣ್ಣಿನ ಗಿಡ ಹಣ್ಣಾಗಲ್ಲ, ಯಾವುದೇ ಒಂದು ಕಾಳಿನ ಗಿಡ ಕಾಳು ಕೊಡೋದಿಲ್ಲ. ಯಾಕಂತಂದ್ರೆ ಪ್ರತಿಯೊಂದು ಗಿಡದ ಪರಾಗಸ್ಪರ್ಶವನ್ನ ಪರಾಗರೇಣುಗಳನ್ನ ಅದು ಕಾಳಾಗಂಗ್ ಮಾಡೋದೇ ಜೇನ್ ಸರ್. ಅದು ಯಾರ ಕಣ್ಣಿಗೆ ಕಾಣಿಸ್ಕೊಳ್ಳಿಲ್ಲ, ಪಾಪ ಅದ ತನ್ನ ಪಡಿಗೆ ತನ್ನ ಕೆಲಸ ಮಾಡ್ತಿರ್ತೈತಿ. ಅದು ಜೇನು ತುಪ್ಪಕ್ಕೆ ಮಾತ್ರ ನಾವು ಎಲ್ಲೋ ಒಂದು ಗೂಡನ್ಯಾಗ ಜೇನು ಇಡ್ತೀವಿ, ಅದನ್ನ ಅದೆಲ್ಲ ಗೂಡು ಹಾಳು ಮಾಡಿ ನಾವು ಜೇನು ತಕೊಂಡ್ ಬಂದ್ಬಿಡ್ತೀವಿ ಸರ್. ಆ ರೀತಿ ನಾವು ಮಾಡಬಾರ್ದು. ಅದು ಮಾಡಿದ್ರೆ ನಮಗೆ ಅಪಾಯ ಅಂದ್ರೆ ನಮ್ಮ ರೈತ ಕುಲಕ್ಕೆ ಅಪಾಯ ಸರ್. ಅದು ಅದಕ್ಕಾಗಿ ನಾನು ಏನ್ ಹೇಳುದು ಸರ್, ಜೇನು ತುಪ್ಪ ಈ ಸದ್ಯಕ್ಕೆ ಶುದ್ಧವಾದ ಜೇನುತುಪ್ಪ ಮಾರ್ಕೆಟ್ನಾಗ ಸಿಗುದೇ ಇಲ್ಲ ಸರ್. ಯಾವ ಮಾರ್ಕೆಟ್ನಾಗ ಏನೇನು ಹಾಕಿ ಬೆಲ್ಲದ ಪಾಕ ಹಾಕಿ ಜೇನುತುಪ್ಪ ಕೊಡ್ತಾರೆ ಸರ್. ಕೇವಲ ಒಂದು ಒಳ್ಳೆ ಗುಣಮಟ್ಟದ ಜೇನುತುಪ್ಪ ಸಿಗಬೇಕಂದ್ರೆ ನಮ್ಮಂತ ದೊಡ್ಡ ದೊಡ್ಡ ಅಥವಾ ಸಣ್ಣ ಪುಟ್ಟ ಜೇನು ಕೃಷಿಕರಿಂದ ಏನ್ ಜೇನುತುಪ್ಪ ಸಿಗ್ತೈತಿ ಅದೇ ಮಾತ್ರ ನೈಸರ್ಗಿಕವಾದಂತಹ ಜೇನು ಸರ್. ಆಮೇಲೆ ಜೇನುತುಪ್ಪದಿಂದನೂ ನಮಗೆ ಆದಾಯ ಸಿಗ್ತದೆ ಸರ್. ಅದರ ಜೊತೆ ನಾವೇನ್ ನಮ್ಮ ಭೂಮಿಯೊಳಗೆ ನಮ್ಮ ಹೊಲದೊಳಗೆ ಏನು ನಾವು ಬೆಳೆಗಳನ್ನು ಹಾಕಿರ್ತೀವಿ ಆ ಬೆಳೆಯ ಇಳುವರಿನೂ ಕೂಡ ಒಂದು 20-30% ಹೆಚ್ಚಾಗ್ತದೆ ಸರ್ ನಾವು ಜೇನು ಸಾಕೋದ್ರಿಂದ. ಅದಕ್ಕಾಗಿ ನಾನು ಎಲ್ಲಾ ರೈತ ಬಾಂಧವದಲ್ಲಿ ಹೇಳೋದು ಏನಪ್ಪ ಅಂತಂದ್ರೆ ಅದು ಒಂದು ಉಪಕಸುಬನು ಆಗ್ಬೋದು ಸರ್. ಕೇವಲ ನಾವು ಮುಖ್ಯ ಕೃಷಿಯನ್ನ ಮಾತ್ರ ನಂಬಿಕೊಂಡಿವ್ ಅಂತಂದ್ರೆ ನಮ್ಮ ಎಲ್ಲ ಬೇಡಿಕೆಗಳು ಈಡೇರಿಸಿಕೊಳ್ಳಕ ಆಗೋದಿಲ್ಲ. ನಮ್ಮ ಮುಖ್ಯ ಕೃಷಿಯ ಜೊತೆ ಜೊತೆಗೆ ಈ ತರ ಜೇನು ಕೃಷಿ ಅಂತ ಉಪಕೃಷಿ ಬಳಸ್ಕೊಂಡಿವ್ ಸಹಿತ ನಮ್ಮ ಸಂತತಿನೂ ಒಳ್ಳೇದಾಗ್ತತಿ. ಆಮೇಲೆ ಜೇನು ಸಂತತಿನೂ ನಾವು ಬೆಳೆಸಿದಂಗ ಆಗತಿ. ನಮ್ಗೆ ತಿಂತಕ್ಕಂಥ ಆಹಾರದ ಪ್ರಮಾಣನೂ ಕೂಡ ಬೆಳೆ ಪ್ರಮಾಣ ಕೂಡ ಹೆಚ್ಚಾಗ್ತೈತೆ ಅಂತಕ್ಕಂಥ ಮಾತನ್ನು ಹೇಳಿ ಎಲ್ಲಾ ರೈತ ಬಾಂಧವರು ಜೇನು ಕೃಷಿ ಮಾಡಬೇಕು ಅಂತಕ್ಕಂಥ ವಿನಂತಿ ಮಾಡ್ಕೋತೀನಿ ಸರ್. ಸಂತೋಷ, ಈಗ ನಮ್ಮ ರೈತರು ಕೂಡ ಈ ಜೇನು ಕೃಷಿ ಬಗ್ಗೆ ಆಸಕ್ತಿ ವಹಿಸಬೇಕು. ಯಾಕಪ್ಪ ಅಂತಂದ್ರೆ ಬೆಳೆಗಳನ್ನ ನಾವು ಉಳಿಸಬೇಕು. ನಮ್ಮ ಭೂಮಿ ಮೇಲೆ ಈ ಗಿಡ ಮರಗಳು ಇರಬೇಕು, ಬೆಳೆ ಇರಬೇಕು ಅಂತಂದ್ರೆ ನಾವು ಜೇನು ಕೃಷಿ ಮಾಡಲೇಬೇಕು. ಇವತ್ತು ತಾವು ಹೇಳದಂಗ ಜೇನಿನ ಒಂದು ವಂಶ ನಿರ್ವಂಶ ಆಗುವಂತಹ ಒಂದು ಸಂದರ್ಭದ ಅದು ನಮ್ಮ ರಾಸಾಯನಿಕಗಳಿಂದ ಆಗ್ತಾ ಇದೆ. ಅದಕ್ಕೆ ರೈತರು ಈ ಕಡೆ ಗಮನ ಕೊಟ್ಟು ಏನ್ ತಾವು ಸಾವಯವ ಕೃಷಿ ಮೂಲಕ ಜೇನು ಕೃಷಿಯನ್ನ ಉಳಿಸುವಂತಹ ಒಂದು ಕೆಲಸ ಮಾಡ್ತಾ ಇದ್ರಿ, ತಮಗ ಅಭಿನಂದನೆಗಳು. ಈಗ ಇನ್ನೊಂದು ಬಹಳ ಮುಖ್ಯವಾದಂತಹ ಒಂದು ವಿಚಾರ ತಾವು ಹೇಳಿದ್ರಿ, ಏನಂತಂದ್ರ ನಾಯಿಯ ತಳಿ ವರ್ಧನೆ ಮಾಡಬೇಕು ಅನ್ನುವಂತಹ ಒಂದು ವಿಚಾರ ಇಟ್ಕೊಂಡಿವಿ ಅಂತ ಹೇಳಿ, ಯಾವ ರೀತಿ ತಾವು ಶುರು ಮಾಡ್ತಾ ಇದ್ರಿ? ಸರ್, ನಾನು ಆರಂಭದೊಳಗ ಒಂದು ಲ್ಯಾಬ್ರಡರ್ ರಿಟ್ರೈವರ್ ತಳಿದ ಒಂದು ಹೆಣ್ಣು ನಾಯಿ ತುಂಬಂದೀನಿ ಸರ್. ಅದ್ರ ಜೊತೆ ನಮ್ದು ಮುಧೋಳ ಹೌಂಡ್, ನಮ್ಮ ಈ ಇತ್ತಿತ್ತಲಾಗೆ ಮಿಲಿಟರಿ ಒಳಗ ಅತ್ಯಂತ ಚಾಣಾಕ್ಷವಾಗಿ ಕೆಲಸ ಮಾಡ್ತಕ್ಕಂಥ ಮುಧೋಳ ಹೊಂಡ ಅಂತಕ್ಕಂಥ ತಳಿನೂ ಕೂಡ ಒಂದು ತೊಗೊಂಡಿನಿ ಸರ್. ಅದ್ರ ಜೊತೆ ಪಮೋರೆನ್ನವನ್ನ ಅಂತಂದೀನಿ ಸರ್. ಇನ್ನು ಮುಂದೆ ಇನ್ನೊಂದು ಎರಡು ಅತ್ಯಂತ ಸಿಟಿ ಒಳಗೆ ಜನಪ್ರಿಯವಾದಂಥ ಸಿಟಿಯ ಜನರು ಎಲ್ಲರೂ ಸಾಕ್ತಕ್ಕಂಥ ಒಂದು ಎರಡು ಇನ್ನೊಂದೆರಡು ಒಳ್ಳೆಯ ತಳಿಗಳನ್ನು ತಂದ ಆ ತಳಿಯ ಅಭಿವೃದ್ಧಿನೂ ಆಯ್ತು. ಯಾಕಂತಂದ್ರೆ ಸಂತತಿ ಪ್ರತಿಯೊಂದು ಮಾನವ ಜೊತೆ ಬೇರೆ ಬೇರೆ ಪ್ರಾಣಿಗಳ ಸಂತತಿನೂ ಕೂಡ ಅಭಿವೃದ್ಧಿ ಆಗಬೇಕು. ಅದ್ರ ಜೊತೆ ಅದ್ರ ತಳಿಯ ಅಭಿವೃದ್ಧಿನೂ ಆಯ್ತು. ಆಮೇಲೆ ಅದರಿಂದ ನಮಗೊಂದು ಆದಾಯನೂ ಆಯ್ತು. ಈಗ ಸಿಟಿ ಒಳಗೆ ಒಂದೊಂದು ಅದೊಂದು ಟ್ರೆಂಡ್ ಆಗಿಬಿಟ್ಟೈತೆ ಸರ್. ಪ್ರತಿಯೊಬ್ಬರು ಕೂಡ ಒಂದು ಹೊಸ ಮನೆ ಕಟ್ಟಿದ್ರೆ ಮೊದಲು ನಾಯಿ ತೊಗೊಂಬಂದು ಕಟ್ಕೋತಾರೆ ಸರ್. ಅದಕ್ಕೆ ಅಂತಹ ಜನರ ಪ್ರೀತಿ ಮಾಡ್ತಕ್ಕಂಥ ಅಂತಹ ತಳಿಗಳನ್ನ ನಾನು ತಳಿ ಅಭಿವೃದ್ಧಿ ಮಾಡಿ ಅದ್ರ ಮೂಲಕನೂ ಕೂಡ ನಾವು ಆದಾಯವನ್ನು ಗಳಿಸ್ಕೊಂಡು ನಮ್ಮ ಕೃಷಿ ಒಳಗೆ ಅನುಕೂಲ ಮಾಡ್ಕೋಬಹುದು ಸರ್. ಇದ್ರ ಜೊತೆಗೆ ತಾವು ಆಡು ಸಾಕಣೆನೂ ಮಾಡಬೇಕು ಅನ್ನುವಂತ ಒಂದು ವಿಚಾರ ಈಗಾಗಲೇ ಆಡು ಅದಾವ ತಮ್ಮ. ಆಮೇಲೆ ಕೋಳಿ ಸಾಕಣೆ ಮಾಡಬೇಕು ಅಂತ ಇದ್ರಿ. ಆಮೇಲೆ ಈಗಾಗಲೇ ಹೇಳದಂಗ ಮೀನು ಸಾಕಣೆ ಕೂಡ ಮಾಡಬೇಕು ಅನ್ನುವಂತ ಒಂದು ವಿಚಾರ ಇಟ್ಕೊಂಡಿರಿ, ಯಾವ ರೀತಿ ಮುಂದುವರಿತೀರಿ? ಸರ್, ನಾನು ಈಗಾಗಲೇ ಆಡು ಸಾಕಾಣಿಕೆ ಮಾಡ್ತಾ ಇದ್ದೀನಿ ಸರ್. ಒಂದು 10 ಆಡ್ ಅದಾವ ಸರ್. ನಾನು ತಂದಿದ್ದು ಆಕ್ಚುಲಿ 4 ಆಡ್ ಸರ್. ಆ 4 ಆಡ್ ಹೋಗಿ ಈಗ ಒಂದ್ ವರ್ಷನಾಗ ಒಂದು 10 ಆಡ್ ಆಗ್ಯಾವ ಸರ್. ಆಮೇಲೆ ನಾನು ಮುಂದಿನ ದಿನಮಾನದೊಳಗ ನಮ್ದೊಂದು 60x90 ಒಂದು ಕೃಷಿ ಹೊಂಡ ಹೊಡಿಸಿನಿ ಸರ್, ದೊಡ್ಡದು. ಆ ಹೊಂಡದ ಒಳಗಡೆನೆ ನಾನೊಂದು ಉತ್ತಮ ಗುಣಮಟ್ಟದ ಒಂದು ಕೋಳಿ ಶೆಡ್ ನಿರ್ಮಾಣ ಮಾಡೀನಿ ಸರ್. ಅದರೊಳಗೆ ಮಿನಿಮಮ್ ಒಂದು 200 ಜವಾರಿ ಕೋಳಿ ಹಿಡಿಬಹುದು ಸರ್. ಆ 200 ಜವಾರಿ ಕೋಳಿ ಜೊತೆ ಜೊತೆಗೆ ಲವ್ ಬರ್ಡ್ಸ್ ಅಂತಕ್ಕಂಥದ್ದು ಒಂದು ಹೊಸ ಅದೊಂದು ನಮ್ಮ ಜನರ ಹೊಸ ಟ್ರೆಂಡ್ ಸರ್. ಯಾವ ರೀತಿ ಜನರ ನಾಯಿ ತಂದು ಸಾಕೋತಾರೋ ಅದೇ ರೀತಿ ಲವ್ ಬರ್ಡ್ಸ್ ಅಂತಕ್ಕಂಥ ಲವ್ ಬರ್ಡ್ಸ್ಗಳನ್ನು ಹೋಗಿ ಮನೆಯಲ್ಲಿ ಇಟ್ಕೊಂಡು ಅದನ್ನು ಪ್ರೀತಿ ಮಾಡ್ತಾ ಅದೊಂದು ಮಾಡ್ತಕ್ಕಂಥ ಒಂದು ಸಂದರ್ಭ ಸರ್. ಅದಕ್ಕಾಗಿ ಅಲ್ಲಿ ಕೂಡ ಅಲ್ಲಿ ಕೋಳಿ ಫಾರ್ಮ್ ಕೆಳಗಡೆ ಕೋಳಿಗಳನ್ನು ಬಿಟ್ಟರೆ ಮೇಲ್ಗಡೆ ನಾನು ಸೆಕ್ಷನ್ ಮಾಡ್ಕೊಂಡಿನಿ ಸರ್. ಬೇರೆ ಬೇರೆ ಸೆಕ್ಷನ್ ಮಾಡ್ಕೊಂಡು 2 ಸೆಕ್ಷನ್ದಲ್ಲಿ ಲವ್ ಬರ್ಡ್ಸ್ಗಳನ್ನು ಹಾಕೊಂಡು ಮತ್ತೊಂದು ಸೆಕ್ಷನ್ದಾಗ ಕೌಜಗದ ಸೆಕ್ಷನ್ ಮಾಡೀನಿ ಸರ್. ಆಮೇಲೆ ಬಹಳಷ್ಟು ಜನ ಈಗ ಕೋಳಿ ಏನ್ ಮಾಂಸ ತಿಂತಾರಲ್ಲ, ಕೋಳಿ ಮಾಂಸದ ಜೊತೆಗೆ ಕೌಜಗದ ಮಾಂಸ ತಿನ್ನೋರು ಬಹಳ ಇಷ್ಟಪಡ್ತಾರೆ ಸರ್. ಆಮೇಲೆ ಅದ್ರ ಬೆಳವಣಿಗೆನೂ ಕೂಡ ಭಯಂಕರ ಸ್ಪೀಡ್ ಆಗಿರ್ತದೆ ಸರ್. ನಮಗೆ ಜಲ್ದಿ ಈಲ್ಡ್ ಬರ್ತೈತಿ, ಆದಾಯ ಆಗ್ತೈತಿ ಅಂತ ಒಂದು ವಿಚಾರ ಇಟ್ಕೊಂಡು ಆಮೇಲೆ ಅವ್ರ ತಳಿ ಅಭಿವೃದ್ಧಿನೂ ಆಯ್ತು ಸರ್. ಈಗ ಅವು ನಶಿಸಿ ಹೊಂಟಾವ ಸರ್, ಕೌಜಗ ಅಂತಕ್ಕಂಥದ್ದು ನಶಿಸಿ ಹೊಂಟಾವು. ಅಂತಹವುಗಳನ್ನ ನಾನು ಅಭಿವೃದ್ಧಿ ಆದಂತಹ ತಳಿಗಳನ್ನು ತಂದು ಅಕ್ಕ ಮತ್ತೆ ತಳಿ ಅಭಿವೃದ್ಧಿ ಮಾಡಿ ಅದ್ರ ಜೊತೆ ಜೊತೆಗೆ ಅಕ್ಕ ತತ್ತಿಗಳನ್ನ ಮಾರಾಟ ಮಾಡೋದಾಗ್ಲಿ ಅಥವಾ ಅದನ್ನು ಮಾಂಸಕ್ಕಾಗಿ ಮಾರಾಟ ಮಾಡೋದಾಗ್ಲಿ, ಜೊತೆಗೆ ಲವ್ ಬರ್ಡ್ಸ್ ಗಳನ್ನ ಮಾರಾಟ ಮಾಡೋದಾಗ್ಲಿ, ಆಮೇಲೆ ಜೊತೆಗೆ ಜವಾರಿ ಕೋಳಿಗಳ ತತ್ತಿಗಳನ್ನಾಗ್ಲಿ ಅಥವಾ ಅದನ್ನು ಮಾಂಸಕ್ಕಾಗಿ ಮಾರಾಟ ಮಾಡೋದಾಗ್ಲಿ ಮಾಡಿ ಅದ್ರ ಜೊತೆ ಕೆಳಗಡೆ ಒಂದು ಸುಮಾರು 4-5 ಸಾವಿರ ಮೀನುಗಳನ್ನು ಬಿಡ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಂಡಿನಿ ಸರ್. ಮುಂದಿನ ಅಂದ್ರೆ ಒಂದು ಮಿನಿಮಮ್ ಒಂದು ತಿಂಗಳಲ್ಲೇ ಆ ಎಲ್ಲ ಕಾರ್ಯಗಳನ್ನು ನಾನು ಸಫಲ ಮಾಡ್ಕೋತೀನಿ ಸರ್. ಈಗ ಇಷ್ಟೆಲ್ಲ ಪದ್ಧತಿಗಳನ್ನ ತಾವು ಅಳವಡಿಸಿಕೊಂಡಿದ್ದೀರಿ ತಮ್ಮ ತೋಟದೊಳಗ, ಅದನ್ನ ಯಾವ ರೀತಿ ನೀವು ನಿರ್ವಹಣೆ ಮಾಡ್ತಾ ಇದ್ದೀರಿ? ಎಲ್ಲ ಕಾಲಕಾಲಕ್ಕೆ ನಿರ್ವಹಣೆ ಆಗಬೇಕು, ವಿಲೇವಾರಿ ಆಗಬೇಕು, ಆಮೇಲೆ ಮಾರ್ಕೆಟಿಂಗ್ ಆಗಬೇಕು, ಇವೆಲ್ಲ ಸಾಕಷ್ಟು ಕೆಲಸಗಳು ಇದ್ದೇ ಇರ್ತಾವ. ಯಾವ ರೀತಿ ತಾವು ನಿರ್ವಹಣೆ ಮಾಡ್ತಾ ಇದ್ರಿ? ಯಾರ್ಯಾರು ನಿಮಗೆ ಸಹಾಯ ಮಾಡ್ತಾರೆ? ಸರ್, ನಾನು ಬೆಳಗ್ಗೆ 6 ಗಂಟೆಗೆ ತೋಟಕ್ಕೆ ಬಂದೆ ಅಂದ್ರೆ ಬೆಳಗ್ಗೆ 9:30 ತನಕ ಇರ್ತೀನಿ ಸರ್. ಆಮೇಲೆ ನಮ್ಮ ಮನೆಯವರು 9 ಗಂಟೆಯಿಂದ ಸಾಯಂಕಾಲ 5-6 ಗಂಟೆ ತನಕ ಅವರೇ ಇರ್ತಾರೆ ಸರ್. ಇಲ್ಲ, ಅವ್ರು ನೋಡ್ಕೋತಿರ್ತಾರ್ರಿ. ಆಮೇಲೆ ನಾನು ಡ್ಯೂಟಿ ಬಿಟ್ಟು ಬಂದು 6 ಗಂಟೆಗೆ ಬಂದು ಅವ್ರನ್ನ ಕರ್ಕೊಂಡು ಮತ್ತೆ ಇದನ್ನೆಲ್ಲ ಇಲ್ಲೆಲ್ಲ ವ್ಯವಸ್ಥೆ ಮಾಡಿಕೊಂಡು ಮತ್ತೆ ಮನೆಗೆ ಹೋಗ್ತೀನಿ ಸರ್. ಆಮೇಲೆ ತತ್ತಿ ಗಿತ್ತಿ ಮಾರಾಟ ಮಾಡೋದಾಗ್ಲಿ ಕೋಳಿಗಳಿಗೆ ಮಾರಾಟ ಮಾಡೋದು ಏನು ಕಷ್ಟ ಇಲ್ಲ ಸರ್. ಜವಾರಿ ಕೋಳಿ ಹುಡ್ಕೊಂಡು ಜವಾರಿ ತತ್ತಿ ಹುಡ್ಕೊಂಡು ಇಲ್ಲೇ ನಮ್ಮ ತೋಟಕ್ಕೆ ಬರ್ತಾರೆ ಸರ್. ನಮ್ಮ ತೋಟದಿಂದನೇ ನಾವು ಮಾರಾಟ ಮಾಡ್ತೀವಿ. ಆಮೇಲೆ ಮೊದಲೇ ಒಂದ್ಸರಿ ನಾನು ಮೀನ ಸಾಕಿನಿ ಸರ್. ಅದು ಭೂಮಿ ಮೇಲ್ಗಡೆ ಹೊಂಡ ಮಾಡಿದ್ದೆ. ಆ ಹೊಂಡದಾಗ ಮೀನ ಮಾಡಿದಾಗ ಅವಾಗಿಸಿದ ಮೀನುಗಾರರು ಬಂದು ಇಲ್ಲೇ ಬಂದು ಹಿಡ್ಕೊಂಡು ನನಗೆ 100 ರೂಪಾಯಿ KG ಕೊಟ್ಟು ಅವ್ರಿಗೆ ತಾವೇ ಹಿಡ್ಕೊಂಡು ಹೋಗಿದ್ರು. ಈಗ ಅದನ್ನೇ ನಾನು ಮಾಡ್ಕೊಂಡು ಈಗ ಭೂಮಿ ಒಳಗಡೆ ಮಾಡೀನಿ ಸರ್ ಹೊಂಡ. ಈಗ ಮೊದಲು ಚಿಕ್ಕದಿತ್ತು, 40x40 ಇತ್ತು. ಈಗ ಅದನ್ನ ನಾನು 60x90 ಹೊಂಡ ಮಾಡಿ ಜಾಸ್ತಿ ಸಂಖ್ಯೆಯ ಮೀನುಗಳನ್ನು ಬಿಡಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಅದ್ ಮಾಡಿ ಸರ್. ಇದು ಈ ತರ ನಾವು ಜವಾರಿ ಒಳಗೆ ಸಾವಯವದಾಗ ಬೆಳೆದೇವ ಅಂದ್ರೆ ನಾವೆಲ್ಲಿ ಹೋಗುವ ಅವಶ್ಯಕತೆ ಇಲ್ಲ ಸರ್. ನಮ್ಮನ್ನು ಹುಡುಕೊಂಡು ಬಂದೇ ಬರ್ತಾರೆ ಸರ್. ಜನರಿಗೆ ಈಗ ಅರಿವಾಗಿದೆ, ನಾವು ವಿಷವನ್ನ ತಿನ್ನಕತ್ತೀವಿ, ಆ ವಿಷ ತಿನ್ನೋದು ಬಿಡಬೇಕು, ಬಿಟ್ಟು ನಾವು ಕೇವಲ ಅಮೃತವನ್ನ ಮಾತ್ರ ಸ್ವೀಕಾರ ಮಾಡಬೇಕು ಅಂತಕ್ಕಂಥ ವಿಚಾರ ಅವರಿಗೆ ಬಂದ ಸರ್. ಯಾಕೆ ಸಾಕಷ್ಟು ಜನ ದುಡ್ಡು ಗಳಿಸಿ ಗಳಿಸಿ ಗಳಿಸಿ ದುಡ್ಡನ್ನು ಗಳಿಸ್ಕೊಂಡಾರ ಸರ್. ದುಡ್ಡು ಇದೆ ಅವ್ರ ಹತ್ರ, ಬಟ್ ಆರೋಗ್ಯ ಇಲ್ಲ. ಅದಕ್ಕಾಗಿ ಅವ್ರಿಗೆ ಈಗ ಅವೇರ್ನೆಸ್ ಬಂದದ, ನಾವು ದುಡ್ಡು ಗಳಿಸೋದು ಬಿಡಬೇಕು, ಆರೋಗ್ಯದ ಕಡೆ ಗಮನ ಕೊಡಬೇಕು ಅಂತ ವಿಚಾರ ಇಟ್ಕೊಂಡು ನಮ್ಮಂತ ಸಾವಯವ ಕೃಷಿಕರ ಕಡೆ ಅವ್ರು ಬಂದೇ ಬರ್ತಾರೆ ಸರ್, ಬರ್ತಾ ಇದ್ದಾರೆ. ಮುಂದೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿಂದ ನಮ್ಮ ಸಾವಯವ ಕೃಷಿಕರು ಏನೇನು ಬೆಳೆದಿರ್ತಾರೆ ಎಲ್ಲ ಪದಾರ್ಥಗಳನ್ನಾಗ್ಲಿ ಈ ತರ ತತ್ತಿಗಳನ್ನಾಗ್ಲಿ ಕೋಳಿಗಳನ್ನಾಗ್ಲಿ ತೆಗೆದುಕೊಂಡು ಹೋಗಿ ಹೋಗ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸ ನನಗೆ ಸರ್. ಈಗ 2.5 ಎಕರೆ ಜಮೀನು, ಇಷ್ಟು ಜಮೀನೊಳಗ ಒಂದು ವರ್ಷ ಒಂದು ಸರಾಸರಿ ಆದಾಯ ಅನ್ರಿ, ಇಳುವರಿ ಅಂತನ್ರಿ, ಯಾವ ರೀತಿ ತಾವು ತಗೊಳ್ತಾ ಇದ್ರಿ? ಸರ್, ನನಗೆ 1ನೇ ವರ್ಷ ಬರೇ ಒಂದೂವರೆ ಲಕ್ಷ ಅಷ್ಟೇ ಬಂದಿತ್ತು ಸರ್. ಯಾಕಂದ್ರೆ ನನ್ನ ಗಿಡಗಳ ಸಣ್ಣ ಇದ್ದವು ಸರ್, ಅವಾಗ ಈಲ್ಡ್ ಬಹಳ ಕಡಿಮೆ ಬಂತು ಸರ್. ಅದಾದ ನಂತರ ನನಗೆ 2-3 ಸಲ ಅದನ್ನ ಕಾಯಿ ಹಿಡಿಲಿಲ್ಲ ಸರ್. ಅದನ್ನ ಗಿಡಗಳು ಸ್ಟೆಮ್ ಜಾಸ್ತಿ ದಪ್ಪ ಮಾಡ್ಕೋಬೇಕಂತ ವಿಚಾರ ಇಟ್ಕೊಂಡು ಮೊದಲೇ ಸರ್ ನಾನು ಕಾಯಿ ತಗೋಬಾರ್ದಾಗಿತ್ತು, ತಗೋದಿನಿ ಸರ್. ಅದು ಸ್ಟೆಮ್ ಕಡಿಮೆ ಇತ್ತು, ಕಾಯಿ ಭಯಂಕರ ಬೆಳೆದ್ಬಿಡ್ತು ಸರ್. ಅದು ಅವಾಗ ಅದಕ್ಕೆ ಆಯ್ದ ಟೊಂಗೆಗಳು ಮುರಿಯುವಂತ ಪರಿಸ್ಥಿತಿ ಆಯ್ತು. ಅದಕ್ಕಾಗಿ ನಾನು ಅದು ತಿಳ್ಕೊಂಡ ನಂತರ ನಾನು ಒಂದು ಮತ್ತೆ ಎರಡು ಸಲ ಏನು ಕಾಯಿ ಬತ್ತಲ್ಲ ಅದನ್ನ ಕಾಯಿ ನಾನು ತೆಗೆದು ಹೋಗಿದ್ದೀನಿ ಸರ್. ಈಗ ಮೂರನೇ ಸಾರಿ ಮತ್ತೆ ತಿರುಗಿ ಕಾಯಿ ಹಿಡಿದಿನಿ ಸರ್. ಈಗ ಮೊದಲಿನಕ್ಕಿಂತಲೂ ಮೂರು ಪಟ್ಟು ಜಾಸ್ತಿ ಕಾಯಿ ಬಿಟ್ಟದ. ಆಮೇಲೆ ಗಿಡಗಳ ಶಕ್ತಿನೂ ಕೂಡ ಜಾಸ್ತಿ ಆಗ್ಯದ, ಸ್ಟೆಮ್ಮನು ಕೂಡ ದಪ್ಪಾಗಿದಾವೆ. ಆಮೇಲೆ ನಾನು ಈ ಸದ್ಯಕ್ಕೆ ಅದ್ರ ಜೊತೆ ನಾನು ಮಿಕ್ಸ್ ಕ್ರಾಪ್ ಮಾಡೀನಿ ಸರ್. ಒಳಗಡೆ ಅಲ್ಲಿ ತೊಗರಿ ಹಾಕೊಂಡಿನಿ ಸರ್, ಅದು ಪೂರ ಸಂಪೂರ್ಣ ಸಾವಯವದಾಗ. ಆ ತೊಗರಿನೂ ನನಗೆ ಬರ್ತೈತೆ ಸರ್. ಆಮೇಲೆ ಅದ್ರ ಜೊತೆ ಜೊತೆ ತರಕಾರಿನೂ ಹಾಕೊಂಡಿನಿ ಸರ್. ನಾನು ಟೊಮೆಟೊ ಹಾಕೊಂಡಿದ್ದೆ, ಬದ್ನಿಕಾಯಿ ಹಾಕೊಂಡಿನಿ ರೀ. ಟೊಮೆಟೊಯಿಂದನೂ ಆದಾಯ ಬಂದದ, ಬದ್ನಿಕಾಯಿಂದನೂ ಆದಾಯ ಬಂದದ, ಈಗ ತೊಗರಿನೂ ಅದು ಆದಾಯ ಕೊಡ್ತದೆ. ಜೊತೆಗೆ ನಮ್ಮ ಪೇರುಕಾಯಿನೂ ಸಹಿತ ಹೋದ ಸರಿ ಏನಾಗಿತ್ತಲ್ಲ ಅದಕ್ಕಿಂತ ಮೂರು ಪಟ್ಟು ಜಾಸ್ತಿ ಈಳು ಬರ್ತದೆ. ಈ ಸರಿ ಒಂದು ಮಿನಿಮಮ್ ಒಂದು 2-2.5 ಲಕ್ಷ ರೂಪಾಯಿ ನಾನು ಈಳು ತೆಗಿಬಹುದು ಸರ್. ಅಂದ್ರೆ ಒಂದು ಅಂದಾಜು ನಿಮ್ಮ ಒಂದು ಆದಾಯ ಸುಸ್ಥಿರವಾಗಿ ಆಯ್ತು, ಒಂದು ಕಾನ್ಸ್ಟಂಟ್ ಬರ್ತದೆ ಈ 2.5 ಎಕರೆಯಿಂದ ಅಂತಂದ್ರೆ ಎಷ್ಟು ನೀವು ನಿರೀಕ್ಷೆ ಮಾಡ್ತೀರಿ? ಒಂದು ವರ್ಷಕ್ಕೆ ಇಷ್ಟು, ಒಂದು ಸರಾಸರಿಯಾಗಿ ಇಷ್ಟು ಬರಬೇಕು ನನಗೆ, ಇಷ್ಟೆಲ್ಲ ಖರ್ಚು ವೆಚ್ಚ ತೆಗೆದು ನಾವು ಇಷ್ಟು ಉಳಿತದ ನಮಗೆ ಅಂತೇಳಿ ಸರ್. ನಾನು ಮೊದಲನೇದಾಗಿ ಸಾವಯವ ಕೃಷಿ ಮಾಡಕ್ ಬಂದೇವಂತಂದ್ರೆ ನಾವು ಇದ್ರಾಗ ಒಟ್ಟ ಈಲ್ಡ್ ಅಪೇಕ್ಷೆ ಮಾಡಬಾರ್ದು ಸರ್. ನಾವು ಏನ್ ನನಗೆ ಇಷ್ಟು ರಾಕ್ ಬೇಕು ಅಂದೇವಂತಂದ್ರೆ ಯಾರು ಸಾವಯವ ಕೃಷಿಗೆ ಬರಕ್ ಹೋಗುದಿಲ್ಲ ಸರ್. ಅದಕ್ಕಾಗಿ ನಂದ ಏನ್ ರೈತ ಬಾಂಧವರಲ್ಲಿ ವಿನಂತಿ ಅಂದ್ರೆ, ಸಾವಯವ ಕೃಷಿಗೆ ಬರ್ತಕ್ಕಂಥವ್ರು ಇದನ್ನ ಏನು ಇದನ್ನ ಇಟ್ಕೊಳಕ್ ಹೋಗ್ಬಾರ್ದ್ರಿ, ಟಾರ್ಗೆಟ್ ಇಟ್ಕೊಳಕ್ ಹೋಗ್ಬಾರ್ದವ್ರು. ಯಾಕಂದ್ರೆ ನಾನು ಭೂಮಿ ಶ್ರೀಮಂತ ಕಿರ್ತೈತ್ರ. ಅದ್ರ ಜೊತೆ ಜೊತೆ ನಾವು ಕೇವಲ ನಾವು ದುಡ್ಡಿನ ಬೆನ್ ಹತ್ತಿದೀವಿ ಅಂದ್ರೆ ರಾಸಾಯನಿಕ ತಂದು ಹಾಕುದು ಹೊಡ್ಕೊಳೋದು ಬೆಳ್ಕೊಳೋದಾಗ್ತದೆ ಸರ್. ಅದಕ್ಕೆ ನನ್ನ ವಿನಂತಿ ಏನು, ನಮ್ದು ಈಲ್ಡ್ ನಮ್ ದುಡ್ಡ ಕಡಿಮೆ ಬರ್ಲಕ್ಕ ಆರಂಭದ ವರ್ಷಗಳೊಳಗೆ ನಮ್ಗೆ ಕಡಿಮೆ ಬರ್ತೈತೆ ಆದಾಯ. ನಂತರದ ಏನು ವರ್ಷಗಳ 3-4 ವರ್ಷಗಳ ಆದ ನಂತರ ಇವೆಲ್ಲ ಸಮಗ್ರ ಕೃಷಿ ಪದ್ಧತಿಗಳನ್ನ ಅಳವಡಿಸಿಕೊಂಡೇವಂದ್ರೆ ಸರ್, ಈ 2.5 ಎಕರೆ ಒಳಗೆ ಮಿನಿಮಮ್ 6-7 ಲಕ್ಷ ರೂಪಾಯಿ ಇನ್ಕಮ್ ತೆಗೆದೇ ತೆಗಿಬಹುದು. ಜೊತೆಗೆ ನನ್ನ ಭೂಮಿಯನ್ನು ಕೂಡ ನಾನು ಶ್ರೀಮಂತ ಮಾಡಬಹುದು ಅಂತಕ್ಕಂತ ವಿಚಾರ ಸರ್. ಆಮೇಲೆ ಏನಾಗ್ತದೆ ಸರ್, ಒಂದೊಂದು ಎಕರೆಕ್ಕೆ 50-60 ಸಾವಿರ ರೂಪಾಯಿ ರಾಸಾಯನಿಕ ಗೊಬ್ಬರಗಳನ್ನ ಕೀಟನಾಶಕಗಳನ್ನ ತಂದು ಹೊಡಿತಾರೆ ಸರ್. ಅದು ಕೂಡ ನಮ್ಗೆ ಉಳಿತಾಯ ಆದಂಗ ಸರ್. ಈಗ ಯಾಕಂದ್ರೆ ನಾ ಯಾವುದೇ ರೀತಿ ರಾಸಾಯನಿಕ ಗೊಬ್ಬರನೂ ತಂದಿರೋದಿಲ್ಲ, ಯಾವುದೇ ರೀತಿ ಕೀಟನಾಶಕನೂ ತಂದಿರೋದಿಲ್ಲ. ಗೊಬ್ಬರಕ್ಕಾಗಲಿ ಕೀಟನಾಶಕಕ್ಕಾಗಲಿ ನಂದು ಒಂದೇ 1 ರೂಪಾಯಿ ಖರ್ಚಾಗೋದಿಲ್ಲ ಸರ್. ಅದನ್ನು ಕೂಡ ನಾವು ಸಾವಯವ ರೈತರಾದಂತವ್ರು ಅದನ್ನು ಕೂಡ ನಾವು ಗಮನದಾಗ ಇಟ್ಕೋಬೇಕು. ಅದಕ್ಕೆ ನಾನು ಏನು ವಿನಂತಿ ಮಾಡ್ಕೋತೀನಿ ಅಂದ್ರೆ, ಸಾವಯವಕ್ಕೆ ಬರ್ತಕ್ಕಂಥವ್ರು ಆದಾಯವನ್ನ ನಿರೀಕ್ಷೆ ಮಾಡಬೇಡ್ರಿ. ಸ್ವಲ್ಪ ಸಮಯ ಕಳೀರಿ, ನಿಮ್ಮ ಭೂಮಿ ಶ್ರೀಮಂತ ಆಗ್ತದೆ, ನಿಮ್ಮ ಭೂಮಿ ಅಮೃತ ಆಗ್ತದೆ, ನಿಮ್ಮ ಮಣ್ಣು ಅಮೃತ ಆಗ್ತದೆ. ಅಮೃತ ಆಗಿದ ನಂತರ ನಿಮಗೆ ನೀವೇನು ಹಾಕ್ತೀರಿ ಅದು ತಾನೇ ಕೊಡ್ತದೆ. ನೀವು ಅವಾಗ ನೀವು ಯಾವುದೇ ರೀತಿ ಭೂಮಿಗಾಗಿ ಮಣ್ಣಿಗಾಗಿ ಖರ್ಚು ಮಾಡೋ ಪ್ರಶ್ನೆ ಬರೋದಿಲ್ಲ ಅಂತಕ್ಕಂತ ವಿನಂತಿ ನಾನು ಸಾವಯವ ಕೃಷಿಕಲ್ಲಿ ಮಾಡ್ಕೋತೀನಿ ಸರ್. ಸಂಗಮೇಶ್ವರ, ನಿಮ್ಮ ಏನು ಕೃಷಿ ಕಾರ್ಯಕ್ಕೆ ಪ್ರಶಸ್ತಿಗಳು ಬಂದಾವ ಅಂತ ಹೇಳಿ ನಮಗ ಗೊತ್ತಾಗಿದೆ, ಏನೇನು ಪ್ರಶಸ್ತಿಗಳು ಬಂದಾವ, ಯಾರ್ಯಾರು ತಮಗೆ ಪ್ರದಾನ ಮಾಡಿದ್ದಾರೆ ಹೇಳ್ಬೋದಾ? ಸರ್, ನಾನು ಮಾಡಿದ ಕೃಷಿ ಪದ್ಧತಿಗಳಿಗೆ ಮೊಟ್ಟ ಮೊದಲು ನಮ್ಮ ತೋಟಕ್ಕೆ ಬಂದು ನಮಗೆ ಬೆಸ್ಟ್ ಫಾರ್ಮರ್ ಅಂತ ಅವಾರ್ಡ್ ಕೊಟ್ಟವರು ನಮ್ಮ ರೂರಲ್ ಡೆವಲಪ್ಮೆಂಟ್ ಎನ್ ಜಿ ಒದವರು, ಬಿಜಾಪುರದ ಶ್ರೀಮಾನ್ ಬಾಬು ಸಜ್ಜನ್ ಸರ್. ಅವರೇ ಸ್ವತಃ ನಮ್ಮ ತೋಟಕ್ಕೆ ಬಂದು ನಾನು ಮಾಡಿದ ಎಲ್ಲ ಪರಿಕರಗಳನ್ನ, ಈ ಸಾವಯವ ಪರಿಕರಗಳನ್ನ ನೋಡಿ ಬಂದು ನನಗೆ ಸಾಕಷ್ಟು ಬೆನ್ ಚಪ್ಪರಿಸಿ, ಇಲ್ಲ ನೀವು ಮಾಡ್ತಕ್ಕಂಥದ್ದು ಕ್ರಿಯೆ ಬಹಳಷ್ಟು ಒಳ್ಳೆ ಕೆಲಸ ಅದ, ಮುಂದೆ ನಿಮಗೆ ಇದು ಬಹಳಷ್ಟು ಭವಿಷ್ಯದಲ್ಲಿ ನಿಮ್ಗೆ ಬಹಳಷ್ಟು ಉಜ್ವಲ ಭವಿಷ್ಯ ಇದೆ ನಿಮ್ಗೆ, ನೀವು ಮಾಡ್ರಿ ಅಂತಕ್ಕಂಥ ನನಗೆ ಪ್ರೋತ್ಸಾಹದಾಯಕ ನುಡಿಗಳನ್ನು ಹೇಳಿ ನನಗೆ ಬೆಸ್ಟ್ ಫಾರ್ಮರ್ ಅಂತ ಫಸ್ಟ್ ಅವಾರ್ಡ್ ಕೊಟ್ಟ ಸರ್ ಅವರು. ಆ ನಂತರ ನಮ್ಮ ಪ್ರತಿಷ್ಠಿತ ವಿಜಯ ಕರ್ನಾಟಕ ದಿನಪತ್ರಿಕೆಯವರು ಪ್ರತಿ ವರ್ಷ ಒಂದು ವೀಕ ಸೂಪರ್ ಸ್ಟಾರ್ ರೈತ ಅಂತ ಒಂದು ಪ್ರಶಸ್ತಿ ಕೊಡ್ತಾರೆ ಸರ್. ಅದು 2024 ಜಿಲ್ಲಾ ಮಟ್ಟದ ವೀಕ ಸೂಪರ್ ಸ್ಟಾರ್ ರೈತ ಅಂತಕ್ಕಂತ ಪ್ರಶಸ್ತಿಯನ್ನ ನಮ್ಮ ವಿಜಯ ಕರ್ನಾಟಕ ದಿನಪತ್ರಿಕೆಗಳು ಕೂಡ ಕೊಡಮಾಡಿದ್ರು ಸರ್. ಅದಾದ ನಂತರ ನಮ್ಮ ವಿಜಯಪುರದ ಪ್ರತಿಷ್ಠಿತ ಗಜಾನನ ಉತ್ಸವ ಮಹಾಮಂಡಳ ರೂವಾರಿಗಳಾದ ಮಾಜಿ ಸಚಿವರಾದ ಶ್ರೀಮಾನ್ ಅಪ್ಪು ಪಟ್ಟಣಶೆಟ್ಟಿ ಅವರು, ಜೊತೆಗೆ ನಮ್ಮ ಈಗಿನ ಎಂಪಿ ಅವರಾದ ರಮೇಶ್ ಜಿಗಜಿಣಿಗೆ ಅವರು ಸೇರಿ ಗಜಾನೋತ್ಸವ ಮಹಾಮಂಡಳದಿಂದ ರೈತರಿಗಾಗಿ ಕೊಡ್ತಕ್ಕಂಥ ವಿಜಯಪುರ ರತ್ನ ಅಂತಕ್ಕಂಥ ಪ್ರಶಸ್ತಿಯನ್ನು ಕೂಡ ಮೊನ್ನೆ ಗಜಾನನ ಉತ್ಸವದ ಕೊಟ್ಟಿದ್ದಾರೆ ಸರ್. ಅದಾದ ನಂತರ ನಮ್ಮ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ವತಿಯಿಂದ ಕೊಡಮಾಡ್ತಕ್ಕಂಥ ಜಿಲ್ಲೆಯ ಇನೋವೇಟಿವ್ ಫಾರ್ಮರ್ ಅಂತಕ್ಕಂಥ ಪ್ರಶಸ್ತಿಯನ್ನ ಮೊನ್ನೆ ಧಾರವಾಡದಲ್ಲಿ ನಡೆದ ಕೃಷಿ ಮೇಳದಲ್ಲಿ, ಕೃಷಿ ಮೇಳದ ವೇದಿಕೆಯಲ್ಲಿ, ಅದೇ ವೇದಿಕೆಯಲ್ಲೇ ನನಗೆ ಪ್ರಶಸ್ತಿ ಪ್ರದಾನ ಮಾಡಿ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಲು ಸಹಿತ ನನಗೆ ಅವಕಾಶ ಕೊಟ್ಟಿದ್ರು ಸರ್. ಅದಾದ ನಂತರ ನಮ್ಮ ಮನೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನ ಸದ್ಯಕ್ಕಿನ ಅಧ್ಯಕ್ಷರು ಆತ್ಮೀಯರಾದ ಶ್ರೀಯುತ ಹಾಶಿಂ ಪಿ ವಾಲಿಕರ್ ಸರು ನಾನು ಮಾಡಿದ ಕೆಲವೊಂದಿಷ್ಟು ಕಾರ್ಯಗಳನ್ನು ಗಮನಿಸಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಕೊಟ್ಟಿದ್ದಾರೆ ಸರ್. ಇಷ್ಟು ಪ್ರಶಸ್ತಿಗಳು ನನಗೆ ಬಂದಿದ್ದಾವೆ ಸರ್. ತಮಗೆ ಈ ಸಂದರ್ಭದೊಳಗೆ ಈ ಪ್ರಶಸ್ತಿಗಳು ಬಂದಿದ್ದು ಕೇಳಿ ನಮಗೆ ಬಹಳ ಸಂತೋಷ ಆಗ್ತದೆ. ಅಂದ್ರೆ ಯಾವ ರೀತಿ ತಾವು ಮಾದರಿ ಕೆಲಸ ನಮ್ಮ ರೈತರಿಗಾಗಿ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ಈ ಏನು ಮೆಚ್ಚುಗೆಗಳಿಂದ ನಮಗೆ ಗೊತ್ತಾಗ್ತದೆ, ಈ ಪುರಸ್ಕಾರಗಳಿಂದ ಗೊತ್ತಾಗ್ತದೆ. ಒಂದು ಕೆಲಸ ನಾವು ಮಾಡಿದ್ರೆ ಬೇರೆಯವರಿಗೆ ಅದು ಮಾದರಿ ಆಗಬೇಕು ಅನ್ನುವಂತಹ ಒಂದು ನಿಟ್ಟಿನೊಳಗೆ ಏನು ಕೆಲಸ ಮಾಡ್ತಾ ಇದ್ದೀರಿ, ಮುಂದಿನ ದಿನಗಳಲ್ಲಿ ಸಹಿತ ಇಂತಹ ಒಂದು ಪುರಸ್ಕಾರಗಳು ಇನ್ನೂ ಹೆಚ್ಚಿಗೆ ಬರಲಿ ತಮಗೆ, ಮತ್ತು ಮಾದರಿಯಾಗುವಂತಹ ಒಂದು ಕೆಲಸ, ಇನ್ನೂ ಹೆಚ್ಚಿನ ಕೆಲಸ ನಮ್ಮ ರೈತರಿಗಾಗಿ ತಾವು ಮಾಡ್ರಿ ಅಂತೇಳಿ ನಾವು ಹಾರೈಸ್ತಾ ಇದ್ದೇವೆ. ಸಂಗಮೇಶ್ ಅವರ ತಮ್ಮ ಅನುಭವ ಬಹಳ ವಿಶಿಷ್ಟವಾದಂತಹದ್ದು. ಯಾರಾದರೂ ತಮ್ಮ ಜೊತೆಗೆ ಮಾತಾಡಬೇಕು ಅಂತಂದ್ರೆ ಅವರಿಗೆ ತಮ್ಮ ನಂಬರ್ ಕೊಡ್ತೀರಿ? ಕೊಡ್ತೀನಿ ಸರ್. ನನ್ನ ನಂಬರ್ 9741362217 ಸರ್. ಆತ್ಮೀರೆ, ಸಂಗಮೇಶ್ ಅವರು ಹೇಳಿದಂತ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9741362217. ಈ ನಂಬರ್ನ ತಾವು ಸಂಪರ್ಕ ಮಾಡಿ ಅವರ ಜೊತೆಗೆ ಮಾತಾಡಬಹುದು ಮತ್ತು ಅವರ ಅನುಭವಗಳನ್ನ ಕೇಳಿಕೊಳ್ಳಬಹುದು. ಒಳ್ಳೇದು ಸಂಗಮೇಶ್ ವಿಜಾಪುರ ಅವರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರಿಗೆ ತಮ್ಮ ಒಂದು 4 ವರ್ಷದ ಕೃಷಿ ಅನುಭವಗಳನ್ನ 40 ವರ್ಷದ ಅನುಭವಗಳನ್ನಾಗಿ ಪರಿವರ್ತಿಸಿ ತಾವು ಅವರಿಗೆ ಹೇಳಿದ್ದೀರಿ. ತಮ್ಮ ತೋಟವನ್ನ ನೋಡುವುದೇ ಒಂದು ಕಣ್ಣಿಗೆ ಹಬ್ಬ. ಇಲ್ಲಿ ಏನು ತಾವು ಅನ್ಕೊಂಡಿದ್ದೀರಿ, ಸಾಕಷ್ಟು ವಿಚಾರಗಳನ್ನ ಅಳವಡಿಸಿದ್ದೀರಿ. ಆಮೇಲೆ ನಮ್ಮ ರೈತರಿಗೆ ಇದು ಒಂದು ಒಳ್ಳೆ ಪಾಠ ಅಂತ ಅನಿಸ್ತದೆ. ಯಾಕಪ್ಪ ಅಂತಂದ್ರೆ, ನಾವು ಯಾವ ರೀತಿ ದಿನನಿತ್ಯ ನಮ್ಮ ಆದಾಯವನ್ನ ಪಡ್ಕೊಳ್ಳಾಕ ಪ್ರಯತ್ನ ಮಾಡಬಹುದು ಮತ್ತೆ ಬೇರೆ ಬೇರೆ ಪದ್ಧತಿಗಳನ್ನ ಅಳವಡಿಸಿಕೊಳ್ಳೋದ್ರಿಂದ ಯಾವ ರೀತಿ ನಮ್ಮ ಆದಾಯಕ್ಕೆ ಒಂದು ಸುಸ್ಥಿರತೆ ಬರ್ತದ, ನಮ್ಮ ಕೃಷಿಗೆ ಸುಸ್ಥಿರತೆ ಬರ್ತದ, ಅದ್ರ ಜೊತೆಗೆ ವಿಶೇಷವಾಗಿ ಈಗ ಸಾವಯವ ಕೃಷಿ ಮಾಡೋದ್ರಿಂದ ನಮ್ಮ ಮಣ್ಣಿನ ಒಂದು ಆರೋಗ್ಯ ಯಾವತ್ತೂ ಸಂಪೂರ್ಣವಾಗಿ ಒಳ್ಳೆ ರೀತಿಯಿಂದ ಇರ್ತದ, ಮತ್ತೆ ಮುಂದಿನ ದಿನಗಳಲ್ಲಿ ಸಹಿತ ಅದರಿಂದ ನಮಗೆ ಒಳ್ಳೇದಾಗ್ತದೆ. ಹೊರತಾಗಿ ಈಗೇನು ನಾವು ರಾಸಾಯನಿಕಗಳನ್ನು ಬಳಸೋದ್ರಿಂದ ಏನೇನು ಕಷ್ಟಗಳನ್ನ ನಾವು ಎದುರಿಸ್ತಾ ಇದ್ದೀವಿ, ಏನೇನು ಅಪಾಯವನ್ನ ನಾವು ಎದುರಿಸ್ತಾ ಇದ್ದೀವಿ, ಅವೆಲ್ಲ ಸಂಪೂರ್ಣವಾಗಿ ಶೂನ್ಯವಾಗಿ ಆಗ್ತಾವ ಅನ್ನುವಂತಹ ಒಂದು ವಿಚಾರ ಅಂತ ಹೇಳಿದ್ರಿ. ಆಮೇಲೆ ಬೇರೆ ಬೇರೆ ಬೆಳೆಗಳನ್ನ ಬೆಳೆಯೋದ್ರಿಂದ ಯಾವ ರೀತಿ ನಾವು ವರ್ಷ ಪೂರ್ತಿ ಕೆಲಸ ಮಾಡಿಕೊಂಡು ಕೃಷಿಯ ಜೊತೆಗೆ ಇರಬಹುದು ಮತ್ತೆ ಅದರಿಂದ ನಮ್ಮ ಜೀವನವನ್ನ ಬೆಳಕೊಳ್ಳಬಹುದು ಅನ್ನುವಂತಹ ವಿಚಾರವನ್ನ ತಾವು ನಮ್ಮ ಎಲ್ಲ ವಿಶೇಷವಾಗಿ ಯುವ ರೈತರಿಗೆ ಮನಮುಟ್ಟುವಂಗ ತಿಳಿಸಿದ್ದೀರಿ. ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದ. ಇದುವರೆಗೆ ಸಾವಯವ ಮತ್ತು ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಮುಳವಾಡ ಗ್ರಾಮದ ಪ್ರಗತಿಪರ ಯುವ ರೈತರಾದ ಸಂಗಮೇಶ್ ವಿಜಾಪುರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾ ಸೋಮಶೇಖರ್ ಎಸ್ ರುಳಿ, ಸಂಕಲನ ಸಿದ್ದರಾಯ್ ಸಾಳುಂಕೆ, ನಿರ್ಮಾಣ ಡಾ ಸೋಮಶೇಖರ್ ಎಸ್ ರುಳಿ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ನಮಸ್ಕಾರ ಕರ್ನಾಟಕ. ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಸಾವಯವ ಮತ್ತು ಸಿರಿಧಾನ್ಯ 2025 ಜನವರಿ 23, 24 ಮತ್ತು 25 ಅರಮನೆ ಮೈದಾನ ತ್ರಿಪುರ ವಾಸಿನಿಯಲ್ಲಿ ಆಯೋಜಿಸಲಾಗಿದೆ. ಸಾವಯವ ಮತ್ತು ಸಿರಿಧಾನ್ಯ ಉತ್ಪನ್ನಗಳ ಪ್ರದರ್ಶನ, ದೇಸಿ ಬೀಜಗಳು ಮತ್ತು ಮರೆತು ಹೋದ ಖಾದ್ಯಗಳ ಆಹಾರ ಮಳಿಗೆಗಳು, ವಿಚಾರ ಸಂಕಿರಣಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಿ. ಸಾವಯವ ಸ್ವಾಗತಿಸಿ, ಸಿರಿಧಾನ್ಯ ಆಸ್ವಾದಿಸಿ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. ಆಯುಷ್ಮಾನ್ ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಕಾರ್ಡ್ ಅನ್ನು ನಿಮ್ಮ ಹತ್ತಿರದ ಗ್ರಾಮವನ್ನಲ್ಲಿ ಸೂಕ್ತ ದಾಖಲೆ ನೀಡಿ ಉಚಿತವಾಗಿ ಪಡೆಯಿರಿ. ಆಯುಷ್ಮಾನ್ ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಕಾರ್ಡ್ ನೆರವಿನಿಂದ ದೇಶದಲ್ಲಿ ಎಲ್ಲೇ ಇದ್ದರೂ ಉಚಿತ ಚಿಕಿತ್ಸೆ ಪಡೆಯಲು ಪೋರ್ಟಬಿಲಿಟಿ ಸೌಲಭ್ಯವಿದೆ. ಕಾರ್ಡ್ ಇದ್ದರೂ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ರೆಫರಲ್ ಆಧಾರದ ಮೇಲೆ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ಆಯುಷ್ಮಾನ್ ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಕಾರ್ಡ್ ಅನ್ನು 14 ಸಂಖ್ಯೆಯ ABHA ಹೆಲ್ತ್ ಐಡಿಯೊಂದಿಗೆ ಸಂಯೋಜಿಸಲಾಗಿದೆ. ಹೆಚ್ಚಿನ ಮಾಹಿತಿಗೆ 14555 ಅಥವಾ 1800 425 8333 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಅರೆ ಮಿತ್ರರೇ, ಸ್ವಲ್ಪ ಗಮನವಿಟ್ಟು ಕೇಳಿ, ನಿಮಗೂ ಮೆಸೇಜ್ ಬರ್ತಾ ಇರಬಹುದು. ರಾತ್ರಿ ಬೆಳಗಾಗೋದ್ರೊಳಗೆ ಶೇರ್ನ ಬೆಲೆ ಹೆಚ್ಚುತ್ತೆ, ಆಪ್ ಡೌನ್ಲೋಡ್ ಮಾಡಿ ಇನ್ವೆಸ್ಟ್ ಮಾಡಿ ಅಂತ. ನಿಮ್ಗೆ ಹಣ ಕಳೆದುಕೊಳ್ಳೋಕಿದ್ರೆ ಡೌನ್ಲೋಡ್ ಮಾಡಿ. ನೆನ್ಪಿರ್ಲಿ, UPI ಸೇಫ್ ಇದೆ, ಆದ್ರೆ ಯಾರಾದ್ರೂ ಸುಲಭವಾಗಿ ಗಳಿಸುವ ಆಸೆ ಹುಟ್ಟಿಸಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. NPCI ಮುಖಾಂತರ ಜನಹಿತಕ್ಕಾಗಿ ಜಾರಿ. ಈ ಮಕರ ಸಂಕ್ರಾಂತಿಗೆ ಏನಾದರೂ ಹೊಸ ಖರೀದಿ ಮಾಡ್ಬೇಕಾ, ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ತಗೊಂಡು ಟ್ರಿಪ್ಗೆ ಹೋಗ್ಬೇಕಾ? ದುಡ್ಡಿನ ಚಿಂತೆಯಿಂದ ಈ ಕನಸುಗಳು ನನಸಾಗಿಲ್ಲವೇ? ಈಗ ನಿಮಗಾಗಿ ಹಾಗೂ ನಿಮ್ಮ ಪರಿವಾರಕ್ಕಾಗಿ ಖುಷಿಯನ್ನು ತನ್ನಿ ಮಣಪುರಂ ಗೋಲ್ಡ್ ಲೋನ್ ಒಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್, ಅಡವಿಟ್ಟ ದಿನಗಳಿಗೆ ಮಾತ್ರ ಬಡ್ಡಿ ದರ ಅನ್ವಯ. 7 ಅಥವಾ 15 ದಿನಗಳ ಫಿಕ್ಸ್ಡ್ ಮಿನಿಮಮ್ ಪೀರಿಯಡ್ ಇಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ಗೆ ಭೇಟಿ ನೀಡಿ ಅಥವಾ ಟೋಲ್ ಫ್ರೀ ನಂಬರ್ 1800-420-2233 ಕರೆ ಮಾಡಿ. ಮಣಪುರಂ ಗೋಲ್ಡ್ ಲೋನ್ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅರೆರೆ, ಹುಷಾರಾಗಿರಿ, ಇಲ್ಲಾಂದ್ರೆ ಜೇಬಿಗೆ ಕತ್ತರಿ. ಇಲ್ಲ, ನನ್ನ ಇಮೇಲ್ ಐಡಿ ಮತ್ತು ಮೊಬೈಲ್ ನಂಬರ್ ಬ್ಯಾಂಕ್ ನಲ್ಲಿ ಆಗಿದೆ ರಿಜಿಸ್ಟರ್ಡ್. ಅದಕ್ಕೆ ಡಿಜಿಟಲ್ ಪೇಮೆಂಟ್ ನಲ್ಲಿ ಮೋಸ ಆದ್ರೆ ಆಗ ಅಲರ್ಟ್ ಸಿಗುತ್ತೆ ತಕ್ಷಣ. ಆದ್ರೆ ಹಣ ಹೋಗುತ್ತಲ್ಲ? ಇಲ್ಲ ಇಲ್ಲ ಇಲ್ಲ, ಹಣ ಹೋಗಲ್ಲ. ನೀವು ಜಾಗರೂಕರಾಗಿದ್ರೆ ಯಾವುದೇ ನಷ್ಟ ಆಗಲ್ಲ. ಮತ್ತೆ ಕೇಳಿ, ನೀವು ಟೈಮ್ಗೆ ದೂರು ನೀಡಿರಿ, ರಿಫಂಡ್ ಕೂಡ ಪಡೆಯಿರಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಅರೆ ಮಿತ್ರರೇ, ಸ್ವಲ್ಪ ಗಮನವಿಟ್ಟು ಕೇಳಿ, ನಿಮಗೂ ಮೆಸೇಜ್ ಬರ್ತಾ ಇರಬಹುದು. ರಾತ್ರಿ ಬೆಳಗಾಗೋದ್ರೊಳಗೆ ಶೇರ್ನ ಬೆಲೆ ಹೆಚ್ಚುತ್ತೆ,

ಅವುಗಳು ನಿಮ್ಮೊಡವೆಯಾದರೆ ನಾಳೆ ನೀವು ಮಡಿದು ಹೋದ ಕಾಲದಲ್ಲಿ ನಿಮ್ಮೊಡನೆ ಬರ್ಪುವೇನು ಹೇಳಿರಿ. ಇದನ್ನರಿತು ತಡೆಯದೆ ಮೃಡನ ಸೇವೆಯ ಮಾಡತೊಡಗಿದರೆ ಕಡೆ ಮೊದಲಿಲ್ಲದ ಫಲವು ದೊರಕುವುದು.